ಫಿಂಗರ್ಲಿಂಗ್ಸ್ ಸಿಗ್ತಾ ಇಲ್ಲ, ಅಂದರೆ ಸಣ್ಣ ಮರಿ ಸಿಗ್ತಾ ಇದ್ದಾವೆ, ಅವ್ರದು ಪರ್ಸೆಂಟೇಜ್ ಕನ್ವರ್ಷನ್ ಟು ಗ್ರೋತು ಅಷ್ಟಿಲ್ಲ. ಅದಕ್ಕೆ ನಾವು ಏನು ಮಾಡಿದ್ವಿ, ಇನಿಷಿಯಲಿ ಸ್ವಲ್ಪ ದೊಡ್ಡ ಮರಿ ಮಾಡಿಬಿಟ್ಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದೇನು ಮಾಡ್ತವೆ, ಸ್ವಲ್ಪ ದೊಡ್ಡ ಮರಿ ಬಿಟ್ಟಮೇಲೆ ಕ್ವಾಂಟಿಟಿ ಕಮ್ಮಿ ಬಿಡ್ಬೋದು, ಪ್ಲಸ್ ಬಿಟ್ಟಿದ್ದ ಮರಿ ಸಹ ಸರ್ವೈವಲ್ ಚೆನ್ನಾಗಿ ಬಂದ್ಬಿಟ್ಟು ಒಂದು ಪ್ರೊಡಕ್ಷನ್ ಚೆಂದಾಗ ಆಗುತ್ತೆ ಅಂತ ಹೇಳ್ಕೊಂಡು ನಾವು ವಿ ಥಾಟ್. ಸೊ ವಿ ಸ್ಟಾರ್ಟೆಡ್ ಸಪ್ಲೈಯಿಂಗ್ ಎಲ್ಲರಿಗೆ ಕೊಡಗಿನಲ್ಲಿ ಎಲ್ಲರಿಗೆ, ಫಾರ್ಮರ್ಸ್ಗೆ, ಯಾರಿಗೆಲ್ಲ ಮೀನ್ ಮರಿ ಒಳ್ಳೆ ಮೀನ್ ಮರಿ ಬೇಕು ಅವರು ನಮ್ಮ ಹತ್ರ ತಗೊಂತಾ ಇದ್ವಿ. ಯಾವ ತಳಿ ಇದು? ಅದು ಸಹ ಎಲ್ಲ ಸಿಗ್ತವೆ, ಬಟ್ ನಾವೀಗ ವಿ ಹ್ಯಾವ್ ಟು ಯೂಸ್ ಕೊಡಗಿಗೆ ಏನು ಸೂಟ್ ಆಗುತ್ತೆ ಅಂತ ನೋಡಬೇಕು ಒಂದು, ಮತ್ತು ನಮ್ಮ ಫಾರ್ಮಿಂಗ್ ಸ್ಟೈಲಿಗೆ ಏನು ಸೂಟ್ ಆಗುತ್ತೆ ಅಂತ ನೋಡಬೇಕು. ಸೊ ನಾವೀಗ ಇಲ್ಲಿ ಈ ಕಡೆ ಮೈಸೂರು ಕಡೆ ಮಾಡುವಾಗೆ ನಮ್ಮಲ್ಲಿ ಕೆರೆಗಳು ಈ ಕಡೆ ಸ್ಟೈಲಲ್ಲಿರುವಂಥ ಕೆರೆಗಳಲ್ಲ, ಇಲ್ಲಿ ಎಲ್ಲ ಕೆರೆಗಳು ಅಷ್ಟು ಡೀಪ್ ಇಲ್ಲ. ಮೀನು ಸಾಕೋಕ್ಕೆ ಮಾಡುವಂಥ ಕೆರೆಗಳೆಲ್ಲ ಒಂದು 5 ಅಡಿ ಆಳ ಇರ್ತವೆ, ಬಟ್ ನಮ್ಮಲ್ಲಿ ಇರಿಗೇಷನ್ ಕೇಳಿ ಕೆರೆ ಅಂತ ಮಾಡೋದು, ಅವು 15-20 ಅಡಿ ಆಳ ಇದ್ದಾವೆ. 15-20 ಅಡಿ ಆಳದಲ್ಲಿ ಮೀನುಗಾರಿಕೆ ಮಾಡೋದು ಅಷ್ಟು ಸುಲಭ ಅಲ್ಲ, ಸಕ್ಸಸ್ಸು ಸಿಗಲ್ಲ. ಪ್ಲಸ್ಸು ಕೊಡಗು ಇಸ್ ನಾಟ್ ಅ ವೆರಿ ಹಾಟ್ ಪ್ಲೇಸ್, ಸ್ವಲ್ಪ ಚಳಿ ಜಾಗ. ಸೊ ನೀರು ಟೆಂಪ್ರೇಚರು ಸ್ವಲ್ಪ ಚಳಿನೇ, ಅದರಲ್ಲೂ 5 ಅಡಿಗಿಂತ ಕೆಳಗೆ ಹೋದಾಗ ಇನ್ನೂ ಜಾಸ್ತಿ ಚಳಿಯೇ ಹೋಗ್ತದೆ. ಸೊ ನಾವು ವಾಟ್ ವಿ ಸ್ಟಾರ್ಟ್ ಪ್ರಮೋಟಿಂಗ್ ಅಥವಾ ಎಲ್ಲರಿಗೆ ಹೇಳ್ತದೆ ಅಂತ ಹೇಳಿದರೆ, ನೀವು ಈ ಡೀಪ್ ಸೈಡಲ್ಲಿ ಇರುವಂತಹ ಮೀನುಗಳು ಅಂದರೆ ಕಾಮನ್ ಕಾರ್ಪು ಅಥವಾ ಮೃಗಾಲು ಬೇಡ, ಬಟ್ ಸ್ವಲ್ಪ ಸರ್ಫೇಸಲ್ಲಿ ಇರುವಂಥ ಮೀನು ಮರಿ ಅಂದರೆ ಕಾಟ್ಲಾ, ರೋಹು, ಗ್ರಾಸ್ ಕಾಪ್. ನಮ್ಮಲ್ಲಿ ಗ್ರಾಸ್ ಕಾಪ್ ತುಂಬ ಖುಷಿ ಎಲ್ರಿಗೆ, ಯಾಕೆ ಅಂತ ಹೇಳಿದ್ರೆ ಅದು ಕೆರೆನೇ ಸ್ವಲ್ಪ ಕ್ಲೀನ್ ಆಗಿಡುತ್ತೆ ಅಂತ ಹೇಳ್ಕೊಂಡು ಒಂದು ಅಭಿಪ್ರಾಯ ಇದೆ. ಅದಕ್ಕೆ ಗ್ರಾಸ್ ಕಾಪ್ ಯೂಸ್ ಮಾಡ್ತಾರೆ ತುಂಬ. ಸೊ ನಾವು ವಿ ಸ್ಟಾರ್ಟೆಡ್ ಪ್ರಮೋಟಿಂಗ್ ಈ ಮೂರು, ಇದನ್ನು ಸ್ಟಾರ್ಟ್ ಮಾಡಿ ತುಂಬ ಆಳ ಹೋಗಿ ಬಾಟಮ್ ಡ್ವೆಲ್ಲಿಂಗ್ ಫಿಶ್ ಅಂತ ಹೇಳ್ತೀವಲ್ಲ ಅವನು ಬೇಡ ಅಂತೇಳಿ ಹೇಳಿದ್ವಿ. ಬೇಕಾದ್ರೆ ಸ್ವಲ್ಪ ಸಿಗುತ್ತೆ ಬಿಟ್ಕೊಳ್ಳೋದ್ರಲ್ಲಿ ಮಾಡ್ಕೊಳ್ಳಿ, ಬಟ್ ಅದರಲ್ಲಿ ನಿಮಗೆ ಪ್ರೊಡಕ್ಷನ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ಕೊಂಡು ಎಕ್ಸ್ಪೆಕ್ಟ್ ಮಾಡಬೇಡಿ. ಕಾಟ್ಲಾ ರೋಹು ಗ್ರಾಸ್ ಕಾಪ್ನ ಒಂದು ಸ್ಟ್ಯಾಂಡರ್ಡ್ ಪ್ರಾಸೆಸ್ಸಲ್ಲಿ ಮಾಡ್ತಾ ಬನ್ನಿ, ಫರ್ಟಿಲೈಸಿಂಗ್ ಮಾಡಿ ಮತ್ತು ಚಂದ ಕ್ವಾಲಿಟಿ ಮರಿ ಟೈಮ್ಲಿ ಬಿಡಿ, ಅದಕ್ಕೆ ಫುಡ್ ಕೊಡೋಂಗೆ ಸ್ವಲ್ಪ ನೋಡ್ಕೊಳ್ಳಿ, ಮತ್ತು ಟೈಮಿಗೆ ಹಾರ್ವೆಸ್ಟ್ ಮಾಡಿ. ಇಷ್ಟನ್ನು ಮಾಡಿದರೆ ಅಟ್ಲೀಸ್ಟು ನಿಮ್ಮ ಜಮೀನಲ್ಲಿ ಇರುವಂತಹ ನೀರು, ವಾಟರ್ ಬಾಡಿ ಏನಿದೆಯೋ ಕೆರೆ, ಅದನ್ನು ಅಟ್ಲೀಸ್ಟ್ ನಿಮಗೆ ಸ್ವಲ್ಪ ಅಟ್ಲೀಸ್ಟ್ ಇನ್ಕಮ್ ಬರುತ್ತೆ ಅದರಲ್ಲಿ ಅಂತ, ಆದಾಯ ಬರುತ್ತೆ ಅದರಲ್ಲಿ ನಿಮಗೆ ತುಂಬ ಆದಾಯ ಬರೆದಿದ್ರು. ಅದೇನು ಮಾಡುತ್ತೆ ಅಂತ ಹೇಳಿದೆ ಸರ್, ಆ ಬರೋ ಆದಾಯ ನಿಮ್ಮ ತೋಟದಲ್ಲಿರುವಂತಹ ಯಾವುದಾದ್ರೂ ಒಂದು ಖರ್ಚನ್ನು ನೋಡ್ಕೊಳ್ತದೆ. ಅದು ಕ್ರಿಟಿಕಲ್ ಟೈಮ್, ಅದು ಆ ಟೈಮ್ ನಾವು ಇರಿಗೇಷನ್ಗೆ ಅಂತೇಳಿ ಡೀಸೆಲ್ ಮೋಟ್ರ್ ಅಥವಾ ಕರೆಕ್ಟಿಗೆ ತುಂಬ ಸ್ಪೆಂಡ್ ಮಾಡ್ತೀವಿ, ಫರ್ಟಿಲೈಸರ್ ಅಂತ ಹೇಳಿ ಹಾಕ್ತೀವಿ. ಸೊ ಈ ಇದರಲ್ಲಿ ಸ್ವಲ್ಪ ಹಣ ಬಂದರೆ ಅಟ್ಲೀಸ್ಟ್ ನಿಮ್ಮ ಇಟ್ ಈಸ್ ಗಿವಿಂಗ್ ಯು ಮನಿ, ಒಂದು ರೌಂಡ್ ಇರಿಗೇಷನ್ ಮಾಡ್ಬೋದು, ಇಲ್ಲ ಒಂದು ರೌಂಡ್ ಫರ್ಟಿಲೈಸರ್ ಹಾಕುವವರು ಸ್ವಲ್ಪ ಹಣ ಬಂದು ಅದರಲ್ಲಿ ಹಾಕ್ತಾರೆ. ಸೊ ನಿಮ್ಮ ತೋಟದ ಖರ್ಚನ್ನು ಮಿಟಿಗೇಟ್ ಮಾಡ್ಬೋದು ಅಂತ ಹೇಳ್ಕೊಂಡು ವಿ ಸ್ಟಾರ್ಟೆಡ್ ಎಲ್ಲರಿಗೆ ಅಡ್ವೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲ, ಈಗ ಕಾಫಿ ತೋಟ ಅಂತಂದ್ರೆ ಸುಮಾರು ಕೆರೆಗಳಿರ್ತಾವಲ್ಲ, ಎಲ್ಲ ಕೆರೆಗಳಲ್ಲೂ ಮರಿ ಬಿಡ್ಬೋದಲ್ಲ ಸರ್ ನಿಮ್ಮ ಈಗ ಜಮೀನು? ಯು ಹ್ಯಾವ್ ಟು ಯೂಸ್ ದ ಮ್ಯಾಕ್ಸಿಮಮ್. ನೀವು ಈಗ ಹೊಸ ಜಮೀನು ತಗೊಂಡು ಮಾಡೋದ್ರಲ್ಲಿ ತುಂಬ ಕಷ್ಟ, ಈಗ ಲ್ಯಾಂಡ್ ಪ್ರೈಸಸ್ ಹ್ಯಾವ್ ಗಾನ್ ವೆರಿ ಹೈ ಅಲ್ಲ. ಈ ಇರೋ ಎಸೆಟ್ ಏನಿದೆಯೋ ಅದನ್ನು ಮ್ಯಾಕ್ಸಿಮಮ್ ಆಗಿ ಯೂಸ್ ಮಾಡಬೇಕು. ನಾವು ನಮ್ಮಲ್ಲಿ ಏನಿದೆಯೋ ಅದನ್ನು ಮ್ಯಾಕ್ಸಿಮೈಸ್ ಮಾಡಬೇಕು. ಈಗ ಕೆರೆ ಅಂತ ಹೇಳ್ಕೊಂಡು ಸುಮ್ಮನೆ ನೀರನ್ನು ಬಿಟ್ಕೊಂಡು ಬರೀ ತೋಟಕ್ಕೆ 1 ವರ್ಷಕ್ಕೆ 2 ಸಲ ನೀರು ಹೊಡಿತೀವಿ, ಅದಕ್ಕೋಸ್ಕರ ಬಿಟ್ಕೊಳ್ಳೋಕ್ಕಿಂತ ಬಾಕಿ ಇಡೀ ವರ್ಷ ಅದರಲ್ಲಿ ನೀರಿದೆಯಲ್ಲ, ನೀವು ಅದರಿಂದ ಸ್ವಲ್ಪ ಆದಾಯ ತಗೋಬೋದಲ್ಲ. ವರ್ಷದ 12 ತಿಂಗಳು ನೀರು ಇರುತ್ತೆ ಅದರಲ್ಲಿ? ಇರಲ್ಲ, ಸುಮಾರು ಕೆರೆ ಈಗ ಸಮ್ಮರಲ್ಲಿ ನೀರು ಹೊಡೆದ್ಮೇಲೆ ಬತ್ತಿ ಹೋಗ್ತದೆ, ಬಟ್ ಅದಾದಮೇಲೆ ಈಗ ಒಂದ್ಸಲ ಮಳೆ ಬಂದರೆ ಪುನಃ ಸ್ಟಾರ್ಟ್ ಆಗುತ್ತೆ. ಸೊ ಮೇಯಲ್ಲಿ ನೀವು ಮರಿ ಬಿಟ್ಕೊಂಡ್ರೆ ಒಂದು ಮಾರ್ಚ್ ಎಂಡ್ ಏಪ್ರಿಲಿಗೆ ಮರಿ ಹಾರ್ವೆಸ್ಟ್ ಮಾಡ್ಬೋದಲ್ಲ, ಮೀನು ಹಾರ್ವೆಸ್ಟ್ ಮಾಡ್ಬೋದು. ತುಂಬ ದೊಡ್ಡದಾಗಲ್ಲ, ಬಟ್ ಒಂದು 900 ಗ್ರಾಮ್ಸ್ 800 ಗ್ರಾಮ್ಸ್ ಬಂದರೆ ಸಾಕು, ಇಟ್ ಇಸ್ ಗುಡ್ ಪ್ರೋಟೀನ್, ಒಳ್ಳೆ ಮೀನು, ಲೋಕಲಲ್ಲೇ ಮಾರ್ಬಿಡ್ತಾರೆ ಎಲ್ಲ. ಓಕೆ, ಇದನ್ನು ಎಲ್ಲರೂ ಮಾಡ್ತಾರೆ. ಈಗ ನಿಮ್ಮ ಟೆಕ್ನಾಲಜಿ ಇಂಟರ್ವೆನ್ಷನ್ ಏನೇನಿಲ್ಲಿ? ಅದೇ, ಸೊ ಒನ್ ವಿ ಸ್ಟಾರ್ಟೆಡ್ ಗಿವಿಂಗ್ ಔಟ್ ಮರಿ, ಗುಡ್ ಕ್ವಾಲಿಟಿ ಫಿಂಗರ್ಲಿಂಗ್ಸ್. ಅಂದ್ರೆ ನೀವು ಮೀನು ಮರಿ ಉತ್ಪಾದನೆ ಶುರು ಮಾಡಿದ್ರಿ? ಉತ್ಪಾದನೆ ಇಲ್ಲ ಸರ್, ನಮ್ಮಲ್ಲಿ ಉತ್ಪಾದನೆ ಘಟಕ ಇಲ್ಲ, ಬಟ್ ಮೀನು ಮರಿನ ಈಗ ಡಿಪಾರ್ಟ್ಮೆಂಟ್ ಕೈಯಿಂದ ನಾವು ಮರಿ ತಗೊಂಡು ಅದನ್ನು 1 ಇಂಚು ಇರೋ ಮರಿನ 2 ಇಂಚು ಮಾಡಿ ಮಾರಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನೆಕ್ಸ್ಟು ಸೆಕೆಂಡು ನಮ್ಮ ಕ್ವಾಂಟಿಟಿ ಅಷ್ಟು ನಮಗೆ ಸಾಕಾಗ್ತಿರ್ಲಿಲ್ಲ. ಸೊ ವಿ ಸ್ಟಾರ್ಟೆಡ್ ಗೆಟಿಂಗ್ ಸ್ವಲ್ಪ ಮರಿ ತಂದುಬಿಟ್ಟು ನಮ್ಮ ಕಂಡೀಷನಿಗೆ ಅಳವಡಿಸ್ಕೊಂಡು, ಅಂದರೆ ಬಿಸಿ ಈಗ ನಾರ್ತ್ ಕರ್ನಾಟಕ ಅಥವಾ ಆಂಧ್ರದಿಂದ ಬರೋದು ಮರಿಗಳು ಅಲ್ಲೆಲ್ಲ ಸೆಕೆ ಏರಿಯಾ, ನಮ್ಮಲ್ಲಿ ಬರುವಾಗ ಚಳಿ ಸಡನ್ನಾಗಿ ಬಿಡೋಕ್ಕಾಗಲ್ಲ. ಸೊ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಅದನ್ನು ಕಂಡೀಷನ್ ಮಾಡಿಬಿಟ್ಟು, ಆ ಕಂಡೀಷನ್ ಮಾಡಿ ಮತ್ತೆ ನಮ್ಮ ನೀರಿಗೆ ಅಳವಡಿಸ್ಕೊಂಡು ಮತ್ತೆ ಅದನ್ನು ಫಾರ್ಮರ್ಸಿಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅಲ್ಲೇ ಅವರು 1,000 ಬಿಟ್ಟರೆ ಅವರಲ್ಲಿ 20% ಬದುಕ್ತಾ ಇರಲಿಲ್ಲ, ಈಗ ನಾವು ವಿ ಆರ್ ಸೇಯಿಂಗ್ ಅಟ್ಲೀಸ್ಟ್ 60% ಬದುಕ್ತವೆ ಅಂತೇಳಿ. ಇನ್ನೂ ನಾವು ಹೇಳುವಂಥ ಸ್ವಲ್ಪ ಕೆಲಸ ಮಾಡಿದರೆ 80% ಗಂಟೆ ಸಹ ಅವರು ಅದನ್ನು ಉಳಿಸ್ಕೊಳ್ಳೋಂತಹ ತಳಿ ಈ ಮೂರೇ ಇಟ್ಕೊಂಡ್ರ ಅಥವಾ ಅದರಲ್ಲಿ ಏನಾದ್ರು ಸುಧಾರಣೆ ಮಾಡಬಹುದು ಅಂತ? ಅದೇ ಸರ್, ಸೊ ವಿ ಆರ್ ಸ್ಲೋಲಿ ಇಂಪ್ರೂವ್ ದಟ್. ಏನು ಮಾಡಿದ್ವಿ, ಫಸ್ಟ್ ಮೀನ್ ಮರಿ ಮಾಡಿದ್ವಲ್ಲ, ನೆಕ್ಸ್ಟ್ 2014 ಅಲ್ಲಿ ನಾವೇ ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಒಂದು ಘಟಕ ಮಾಡಬೇಕು ಅಂತ ಹೇಳಿ ನಬಾರ್ಡ್ ಮತ್ತು NFDB ಅವರಿಂದ ಅಸಿಸ್ಟೆನ್ಸ್ ಸಿಕ್ಕಿದ್ಮೇಲೆ ವಿ ಸ್ಟಾರ್ಟೆಡ್ ಇಂಟೆನ್ಸಿವ್ ಫಿಶ್ ಫಾರ್ಮ್. ತಿಲಾಪಿಯ ಬೆಳೆಸ್ತಾ ಇದ್ದೀವಿ ಅದರಲ್ಲಿ. ಎರಡನೇದಾಗಿ ಬರೀ ತಿಲಾಪಿಯ ಬೆಳೆಸಿ ನಾವು ಮಾರಿ ಅದೊಂದು ಮಾರುಕಟ್ಟೆಗೆ ಕಷ್ಟ ಆಗ್ತಿತ್ತು ಅಂತ ಹೇಳ್ಕೊಂಡು ನಾವು ಆರ್ನಮೆಂಟಲ್ ಫಿಶ್ ಸಹ ಸ್ಟಾರ್ಟ್ ಮಾಡಿದ್ದೀವಿ. ಆರ್ನಮೆಂಟಲ್ ಫಿಶಲ್ಲಿ ನಾವು ಅಕ್ವೇರಿಯಂ ಮೀನುಗಳು, ಜಾಪನೀಸ್ ಕೊಯ್ ಕಾಪ್ ಮತ್ತು ಗೋಲ್ಡ್ ಫಿಶನ್ನು ಬೆಳೆಸೋಕೆ ಸ್ಟಾರ್ಟ್ ಮಾಡಿದ್ವಿ. ಅದು ಯಾಕೆ ಅವು ಎರಡು ಮಾಡ್ತೀವಿ ಅಂತ ಹೇಳಿದರೆ, ಒಂದು ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಅಕ್ವಾಟಿಕ್ ಬಯೋಸಿಸ್ಟಮ್ಸ್ ಅಂತ ನಮ್ಮ ಫ್ರೆಂಡ್ಸ್ದು ಒಂದು ಫಾರ್ಮ್ ಇದೆ ಮಂಗಳೂರಲ್ಲಿ, ಅವರು ತುಂಬ ಜನ ಬ್ರೀಡ್ ಮಾಡ್ತಾರೆ, ಮರಿ ಬೇರೆ ಬೇರೆ ಅಲಂಕಾರಿಕ ಮೀನುಗಳು ಮಾಡ್ತಾಯಿದ್ದಾರೆ. ನಾವು ಅವ್ರ ಜೊತೆ ಮಾತಾಡುವಾಗ ಅವು ಇದನ್ನು ಎರಡನ್ನು ಬೆಳೆಸಿ ನಮಗೆ ವಾಪಸ್ ಕೊಡಿ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಬಂದ್ವಿ. ಸೊ ನಮ್ಮ ಸೆಟಪ್ ಏನು ಬೆಳೆಸಿದ್ವೋ ಇಂಟೆನ್ಸಿವ್ ಫಿಶ್ ಫಾರ್ಮು, ಅದರಲ್ಲಿ ಅರ್ಧ ಭಾಗ ತಿಲಾಪಿ ಬೆಳೆಸ್ತೀವಿ, ಅರ್ಧ ಭಾಗ ಆರ್ನಮೆಂಟಲ್ ಫಿಶ್ ಬೆಳೆಸ್ತೀವಿ. ಸೊ ನಾವು ಒಂದೇ ತಿಂಗಳಲ್ಲಿ ಈ ಎರಡನ್ನೂ ಮಾರುವಂತಹ ಆಪರ್ಚುನಿಟಿ ಇದೆ ಅಂತ ಹೇಳಿ. ಇಂಟೆನ್ಸಿವ್ ಫಿಶ್ ಫಾರ್ಮ್ ಅಂದ್ರೆ ಏನು? ಇಂಟೆನ್ಸಿವ್ ಅಂತ ಹೇಳಿದ್ರೆ ಯೂಶ್ವಲಿ ಈಗ ನಾವು ಕೆರೆಯಲ್ಲಿ ಏನು ಹೇಳ್ತೀವಿ, ಒಂದು ಸ್ಕ್ವೇರ್ ಮೀಟರ್ಗೆ ಒಂದು ಮೀನ್ ಮರಿ ಬಿಡ್ಬೋದು ಅಂತ ಹೇಳ್ತೀವಿ. ಬಟ್ ಅದನ್ನು ಸ್ಪೇಸ್ ಕನ್ಸ್ಟೆಂಟ್ ಇದ್ದಾಗ ಏನು ಮಾಡ್ಬೋದು, ನಾವೀಗ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಒಂದು ರೀಸರ್ಕ್ಯುಲೇಟರಿ ಎಕೋಸಿಸ್ಟಮ್ ಅಂತ ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಒಂದು ಸ್ಕ್ವೇರ್ ಮೀಟರ್ಗೆ 30 ಮೀನನ್ನು ಬಿಡ್ತಾ ಇದ್ದೀವಿ ಈಗ. ಸೊ ನಾವು 30 times ಮೋರ್ ಫಿಶನ್ನು ಒಂದು ಯೂನಿಟ್ ಏರಿಯಾದಲ್ಲಿ ಬೆಳೆಸುವಂತಹ ಸ್ಟೆಪ್ಪನ್ನು ತೊಗೊಂಡಿದ್ದೀವಿ ಈಗ. ಏನು ಪೂರಕವಾಗಿ ಏನು ಮಾಡ್ಕೊಂಡು ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಒಂದು ವಾಟರ್ ಕ್ವಾಲಿಟಿ ಮೇಂಟೆನೆನ್ಸ್ ಬಗ್ಗೆ ಕಾಳಜಿ ತೋರಿಸ್ಬೇಕು. ಸೊ ಯು ಹ್ಯಾವ್ ಟು ಸೆಟಪ್ ಫಿಲ್ಟ್ರೇಷನ್, ಬಯೋಫಿಲ್ಟರ್ಸ್ ಅವೆಲ್ಲ ಸೆಟ್ ಮಾಡಿ ನೀರನ್ನು ಅದೇ ನೀರನ್ನು ಸರ್ಕ್ಯುಲೇಟ್ ಮಾಡುವಂತಹ ಫೆಸಿಲಿಟಿನ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಟ್ಯಾಂಕ್ ಸಿಸ್ಟಮ್ ಏನು ಡೆವಲಪ್ ಮಾಡಿದ್ದೀವೋ, ವಿ ಹ್ಯಾವ್ ಡಿಸೈನ್ಡ್ ಅ ಸಿಸ್ಟಮ್ ಕಾಲ್ಡ್ MPE, ಮಾಡ್ಯುಲಾರ್ ಪ್ರಿ ಫ್ಯಾಬ್ರಿಕೇಟೆಡ್ ಎನ್ಕ್ಲೋಷನ್ಸ್ ಅಂತ. ನಮಗೆ ಅದಕ್ಕೆ ಡಿಸೈನ್ ಪೇಟೆಂಟೂ ಇದೆ. ನಿಮ್ಮದು? ನಮ್ಮದೇ ಇದೆ ಡಿಸೈನ್ ಪೇಟೆಂಟ್ ಇದೆ. ಸೊ ಆ ಟ್ಯಾಂಕು ಈಸಿ ಟು ಸೆಟಪ್ ಅಂತ ನಾವು ಮಾಡಿದ್ವಿ. ಇಲ್ಲದ್ರೆ ಸಿಮೆಂಟ್ ಟ್ಯಾಂಕ್ ಕಟ್ಟೋದು ಅಂತ ಹೇಳಿದರೆ ತುಂಬ ಎಕ್ಸ್ಪೆನ್ಸಿವ್. ಈಗ ದಟ್ಸ್ ವಾಟ್ ಐ ಲರ್ನ್ಡ್. ನಿಮ್ಮ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಏನು ಮಾಡ್ತೀವೋ ಒಂದು ಫಾರ್ಮ್ ಮತ್ತು ಬಿಸ್ನೆಸ್ ಸೆಟ್ ಮಾಡೋಕ್ಕೆ, ಅಗ್ರಿಕಲ್ಚರ್ ಹ್ಯಾಸ್ ಟು ಬಿ ಎ ಬಿಸ್ನೆಸ್ ಸರ್, ಲೆಟ್ ಮೀ ರಿಯಲಿ ಫಾರ್ವರ್ಡ್ ದಟ್ ಸ್ಟ್ರೇಟ್. ಅದು ಬಿಸ್ನೆಸ್ ಆಗಬೇಕು. ಹಾಗಿದ್ರೆ ಮಾತ್ರ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ಅದರಿಂದ ಆದಾಯ, ಇನ್ಕಮ್, ಎಕ್ಸ್ಪೆಂಡಿಚರು, ಪ್ರಾಫಿಟ್ ಎಲ್ಲ ಸ್ವಲ್ಪ ಅನಲೈಸ್ ಮಾಡಿಬಿಟ್ಟು ಅದನ್ನು ಲಾಂಗ್ ಟರ್ಮ್ ಆಗಿ ಬೆಳೆಸುವಂತಹ ಪ್ರೊವಿಷನ್ ಇಟ್ಕೋತೀವಿ. ಇಲ್ಲ ಪ್ಯಾಷನ್ನು ಅಥವಾ ನನ್ನ ಜಮೀನಿದೆ, ನಾನು ಏನಾದ್ರು ಮಾಡ್ತೀನಿ ಅಂತ ಹೇಳ್ಕೊಂಡು ನಾವೇನಾದರೂ ನಮ್ಮ ಹತ್ರ ಎಕ್ಸ್ಟ್ರಾ ಹಣ ಬಂದಿದ್ದ ಏನಾದರೂ ಹಾಕಿ ಅದನ್ನು ತಿರುಗಿ ನೋಡಿದರೆ ಒಂದು 2 ನಡೆಸ್ಬಿಟ್ಟು ನಿಲ್ಲಿಸ್ಬಿಡ್ತಾರೆ. ಸೊ 80% ಆಫ್ ಅಗ್ರಿಕಲ್ಚರ್ ಬಿಸ್ನೆಸ್ಸು ಫೇಲ್ ಆಗ್ತಿರೋದು ಯಾಕೆ ಅಂತ ಹೇಳಿದ್ರೆ ಫಾಲೋ ಅಪ್ ಇಲ್ಲ, ಪ್ಲ್ಯಾನ್ ಇಲ್ಲ, ಬಜೆಟಿಂಗ್ ಇಲ್ಲ. ಅದನ್ನೆಲ್ಲ ನಾವೀಗ ಫಾರ್ಮಸಿಗೆ ಅಡ್ವೈಸ್ ಮಾಡುವಾಗ ದಟ್ ಇಸ್ ವಾಟ್ ವಿ ಡೂ. ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ, ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ಹಾಕಿ ಅದಕ್ಕೆ ಮಂತ್ಲಿ ಎಕ್ಸ್ಪೆಂಡಿಚರ್ ಇಷ್ಟು ಅಂತ ಇರ್ತದೆ ಅಂತೇಳಿ, ಇನ್ಕಮ್ ಇಷ್ಟಾಗಬೇಕು, ಪ್ರಾಫಿಟ್ ಮಾರ್ಜಿನ್ ಇಷ್ಟಾಗಬೇಕು ಅಂತ. ಈಗ ನೀವು ಒಂದು ಸಿಸ್ಟಮ್ ಡೆವಲಪ್ ಮಾಡಿದ್ದೀರಾ? ಹೌದು ಸರ್, ಹೌದು. ಇಂಟಿಗ್ರೇಟೆಡ್ ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಎಷ್ಟು ಮೀನ್ ಮರಿನ? ಅದೇ, ಸೊ ನಮ್ಮ ಟ್ಯಾಂಕ್ ಡಿಸೈನ್ ಕ್ರೈಟೀರಿಯಾ ಏನಿತ್ತು ಅಂತ ಹೇಳಿದ್ರೆ, ವಿ ವಾಂಟೆಡ್ ಟು ಹ್ಯಾವ್ ಲೆಸ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ. ಅಂದರೆ ಇನಿಷಿಯಲ್ ಏನು ಹಣ ಖರ್ಚು ಮಾಡಬೇಕು ಅದಾದಷ್ಟು ಸ್ವಲ್ಪ ಕಮ್ಮಿ ಇಟ್ಕೊಳ್ವ ಅಂತ. ಬಟ್ ಅದ್ರ ಜೊತೆ ಈ ಅಬ್ಜೆಕ್ಟಿವ್ಸು ಮೀಟ್ ಆಗಬೇಕು. ಏನು, ಮೀನು ಜಾಸ್ತಿ ಬೆಳೆಸಬೇಕು ಒಂದು ಏರಿಯಾದಲ್ಲಿ, ಪ್ಲಸ್ ಕ್ವಾಲಿಟಿ ಮೀನು ಬೆಳೆಸಬೇಕು. ಅಂದರೆ ಈಗ ಇನ್ವೆಸ್ಟ್ಮೆಂಟ್ ಎಷ್ಟು ಇದೆ ಈಗ ನಿಮ್ದ್ರಲ್ಲಿ? ಆದರೆ ಸೊ ನಮ್ದೀಗ ನಮ್ಮ ಫಾರ್ಮಿಗೆ ಆಲ್ಮೋಸ್ಟ್ ಅಂದಾಜು 20 lakh ಖರ್ಚು ಮಾಡಿದ್ದೀವಿ. ಬಟ್ ಥ್ಯಾಂಕ್ಫುಲಿ ಲಾಟ್ ಆಫ್ ಗೌರ್ಮೆಂಟ್ ಸ್ಕೀಮ್ಗಳಿದ್ದಾವೆ. PMFM ಇಂಥ ಸ್ಕೀಮ್ ಇದೆ, ಇದು NFDBದು, ಸೆಂಟ್ರಲ್ ಗೌರ್ಮೆಂಟು ಸ್ಟೇಟ್ ಗೌರ್ಮೆಂಟ್ ಸೇರಿ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ನಮಗೆ ಆಲ್ಮೋಸ್ಟ್ 50% ಅಷ್ಟು ಸಬ್ಸಿಡಿ ಸಿಕ್ಕಿದೆ. ಸೊ ದಟ್ ಹಸ್ ಹೆಲ್ಪ್ಡ್ ಅಸ್ ಅ ಲಾಟ್. ನಮ್ಮ ಇನಿಷಿಯಲ್ ಕ್ಯಾಪಿಟಲ್ ಆಲ್ಮೋಸ್ಟ್ ಸೇವ್ ಆದಂಗೆ ಆಯಿತು. ಈಗ ನಾವು ಅದರಲ್ಲಿ ವಿ ಕೀಪ್ ಕ್ಲೀನ್ ವಾಟರ್, ಮೀನನ್ನು ಕ್ಲೀನಾಗಿ ಬೆಳೆಸ್ತೀವಿ, ಫಿಶ್ ಫುಡ್ ಅಂದರೆ ಫಾರ್ಮ್ಯುಲೇಟೆಡ್ ಫಿಶ್ ಫುಡ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಅದೆಲ್ಲ ರಿಸರ್ಚ್ ಆಗಿ ಬಂದಿರುವಂಥ ಫಿಶ್ ಫುಡ್ಗಳು, ಅದರಲ್ಲಿ ಇಷ್ಟೇ ಪರ್ಸೆಂಟೇಜ್ ಪ್ರೋಟೀನ್ ಇದೆ, ಇಷ್ಟೇ ಪರ್ಸೆಂಟೇಜ್ ಫ್ಯಾಟ್ ಇದೆ, ಆ್ಯಂಡ್ ವಿಟಮಿನ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಎನ್ಕ್ಯಾಪ್ಸುಲೇಟೆಡ್ ಫಿಶ್ ಫೀಡ್ ಅಂತ ಹೇಳ್ತಾರೆ ಅದಕ್ಕೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಫಿಶ್ಗೆ. ಸೊ ದ ಫಿಶ್ ಇಸ್ ಗ್ರೋಯಿಂಗ್ ವೆಲ್, ಮೀನು ಚೆನ್ನಾಗಿ ಬೆಳೀತದೆ, ಕ್ಲೀನಾಗಿ ಬೆಳೀತದೆ, ಟೇಸ್ಟ್ ಚೆನ್ನಾಗಿರ್ತದೆ, ವಾಸನೆ ಇರಲ್ಲ, ಲೈಫ್ ಚೆನ್ನಾಗಿರ್ತದೆ. ಇಷ್ಟು ಟೈಮಿಗೆ ಇಷ್ಟು ಸೈಜ್ ಬರಬೇಕು ಅಂತ ನಮ್ಮ ಚಾರ್ಟ್ ಇದೆ, ಆ ಚಾರ್ಟಿಗೆ ಸರಿಯಾಗಿ ಬೆಳೆಸ್ತೀವಿ. ಸೊ ಅದನ್ನು ಇನಿಷಿಯಲಿ ಇದ್ರ ಮೇಲೆ ತುಂಬ ಫೋಕಸ್ ಕೊಟ್ಟು ಮಾಡಿದ್ದೀವಿ ನಾವು. ಬೆಳೆಸಿ ಆದಮೇಲೆ ವಿ ರಿಯಲೈಸ್ಡ್ ಮಾರಬೇಕು, ನೀವು ಮಾರಿದ್ರೆ ತಾನೇ ನಿಮಗೆ ಹಣ ಬರೋದು. ನಾವು ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ನಾವು ಬೆಳೆಸಿ ಮಾರ್ಬೋದು ಅಂತ ಹೇಳ್ಕೊಂಡು ಸುಮ್ಮನೆ 90% ಆಫ್ ಎನರ್ಜಿ ಎಲ್ಲ ಇದಕ್ಕೆ, ಈ ಸಿಸ್ಟಮ್ ಡೆವಲಪ್ ಮಾಡೋದು, ಆ ಸಬ್ಸಿಡಿ, ಕ್ಯಾಸ್ಟು, ಅವು ತಡ್ಕೊಂಡು ಎಲ್ಲಿಂದ ತೊಗೊಂಬರ್ಬೇಕು, ಏನು ಮರಿ ತರಬೇಕು, ತುಂಬ ಫೋಕಸ್ ಆಗಿದೆ. ಒಂದ್ಸಲ ಬೆಳೆಸಿದ್ಮೇಲೆ ವಿ ಫೌಂಡ್ ಇಟ್ ಸೋ ಡಿಫಿಕಲ್ಟ್ ಟು ಸೆಲ್. ಅಯ್ಯೋ ಎಲ್ಲಿ ಮಾರೋದು, ರೇಟ್ ಕೊಡಲ್ಲ ಯಾರು, ಮಾರ್ಕೆಟಿಗೆ ಹಾಕಿದರೆ ಮಾರುಕಟ್ಟೆ ಹೋಲ್ಸೇಲ್ ತೊಗೊಳ್ಳೋರು ತುಂಬ ಕಮ್ಮಿ ಕೇಳೋದು, ಅವರು ಒಂದು ದಿವಸದಲ್ಲಿ ಡಬಲ್ ಮಾಡಿಬಿಡೋದು ಅದನ್ನ. ನಾವು ಈಗ ತಿಲಾಪಿಯ ತಗೊಳ್ಳಿ ಇನ್ಸ್ಟೆನ್ಸ್ ಆಗಿ, ನಮ್ಮಿಂದ 80 ರುಪೀಸಿಗೆ ತೊಗೊಳೋದು, ಅವ್ರು ಮಾರೋದು 200 ರುಪೀಸಿಗೆ. ಸೊ ಇನ್ ಒನ್ ಡೇ ಅವರಿಗೆ 120 ರುಪೀಸ್ ಪ್ರಾಫಿಟ್ಟು, ಬಟ್ ನನಗೆ 60 ರುಪೀಸ್ ಪರ್ ಕಿಲೋ ಕಾಸ್ಟ್, ಪರ್ ಕೆ ಜಿ ಬೆಳ್ಸೋಕ್ಕೆ ಕಾಸ್ಟ್. ನಾನು ಮಾಡೋದು ಒಂದು 8 ಮಂತ್ಸ್ ಬೆಳೆಸಿ 20 ರುಪೀಸು, ಇಸ್ ಇಟ್ ಫೇರ್? ಒಳ್ಳೇದಲ್ಲಲ್ಲ ಅದು. ಅದಕ್ಕೆ ನಾವು ವಿ ರೀಚ್ ದ ಸ್ಟೇಜ್ ಬೇಬಿ ಸೈಡ್, ನಾವು ನಮ್ಮದೇ ಆದಂಥ ಬ್ರ್ಯಾಂಡಿಂಗ್ ಮಾಡ್ಕೋಬೇಕು, ನಮ್ಮದೇ ಆದಂಥ ಮಾರ್ಕೆಟ್ ಬೆಳೆಸ್ಬೇಕು. ನಾವು ಪ್ರೊಡಕ್ಷನಿಗೆ ಎಷ್ಟು ಫೋಕಸ್ ಕೊಟ್ಟವೋ, ಸೆಕೆಂಡ್ ಫೇಸು ವಿ ಸ್ಟಾರ್ಟೆಡ್ ಫೋಕಸಿಂಗ್ ಆನ್ ಮಾರ್ಕೆಟಿಂಗ್. ಸೊ ನಮ್ಮದೇ ಆದಂಥ ಒಂದು ಬ್ರ್ಯಾಂಡ್ ನೇಮ್ ಮಾಡ್ಕೊಂಡಿದ್ದೀವಿ, ಜಸ್ಟ್ ಮೀನ್ ಅಂತ. ನಮ್ಮ ಕಂಪನಿ ಹೆಸರು ಅಕ್ವಾ ವೆಂಚರ್ಸ್ ಅಂತ. ಆ ಕಂಪನಿಲಿ ನಾವು ಮೀನ್ ಮರಿ, ಮೀನ್ ಪ್ರೊಡಕ್ಷನ್ನು ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಮಾರಕ್ಕೆ ಏನಾದರೂ ಬೇಕಲ್ಲ, ಬ್ರ್ಯಾಂಡ್ ನೇಮ್ ಏನು ಹೇಳಿದ್ರೆ ಜಸ್ಟ್ ಮೀನ್ ಅಂತ ಇರ್ಬೇಕಲ್ಲ, ಅದಕ್ಕೆ ಮೀನ್ ಮಾರ್ತಾ ಇದೀವಿ. ಸೊ ಜಸ್ಟ್ ಮೀನ್ ಅಂತ ಹೇಳಿ ಬ್ರ್ಯಾಂಡ್ ನೇಮಲ್ಲಿ ಮಾರ್ತಾ ಇದೀವಿ. ಸೊ ಅದನ್ನ ಹೇಗೆ ಮಾರೋದು? ಈಗ ಸಡನ್ ಆಗಿ ನನಗೆ 1 ಟನ್ ಮೀನ್ ಇದೆ, ಅದನ್ನ ಹಿಡಿದು ಮಾರಕ್ಕಾಗಲ್ಲ. ಸೊ ನಾವು ಪ್ರೊಸೆಸಿಂಗ್ ಯೂನಿಟ್ ಅಂತ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೂ ನಮಗೆ ಗೌರ್ಮೆಂಟ್ ಅಸಿಸ್ಟೆನ್ಸ್ ಸಿಕ್ಕಿದೆ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೆ MOFPI ಅವ್ರದ್ದು ಒಂದು ಸ್ಕೀಮ್ ಇದೆ, PMFME ಅಂತೇಳಿ, ಅಂದರೆ ಫಾರ್ಮಲೈಸಿಂಗ್ ಮೈಕ್ರೋ ಎಂಟರ್ಪ್ರೈಸಸ್ ಸ್ಕೀಮ್ ಅಂತೇಳಿ. ಅದರಲ್ಲಿ ದೇ ಹೆಲ್ಪ್ ಅಸ್ ಸೆಟಪ್ ಸ್ಮಾಲ್ ಸ್ಕೇಲ್ ಪ್ರೊಸೆಸಿಂಗ್ ಯೂನಿಟ್. ಸೊ ನಮ್ಮ ಪ್ರೊಸೆಸಿಂಗ್ ಯೂನಿಟಲ್ಲಿ ಏನಿದೆ, ಮೀನಿಗ ಹಿಡಿದು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡುವಾಗ ಸುಮ್ಮನೆ ರೋಡ್ ಸೈಡಲ್ಲಿ ಅಥವಾ ಇದರಲ್ಲಿ ಮಾಡೋಕ್ಕಾಗಲ್ಲ, ಒಳ್ಳೆ ನೀರು ಬೇಕು. ಸೊ ಒಳ್ಳೆ ಯಾರೋ ಯೂನಿಟ್ ಹಾಕಿದ್ದೀವಿ, ಮೀನ್ ಕ್ಲೀನ್ ಮಾಡುವಂಥ ಸ್ಟಾಫಿಗೆ ಒಳ್ಳೆ ಬಟ್ಟೆ ಕೊಟ್ಟಿದ್ದೀವಿ, ಅವರಿಗೆ ಗ್ಲೌಸ್ ಕೊಡ್ತೀವಿ, ಕೂತು ಕ್ಲೀನ್ ಮಾಡುವಂಥ ಒಂದು ಸ್ಟೇನ್ಲೆಸ್ ಸ್ಟೀಲ್ ಟೇಬಲ್ ಮಾಡಿದ್ದೀವಿ. ಸೊ ಮಣ್ಣಲ್ಲೇ ಆಗಲಿ ನೆಲದಲ್ಲೇ ಆಗಲಿ ಸೊ ಇಟ್ಸ್ ಫುಡ್ ಪ್ರಾಡಕ್ಟ್ ಆ ಸರ್, ಇಟ್ ನೀಡ್ಸ್ ಸಮ್ ರೆಸ್ಪೆಕ್ಟ್. ಅದಕ್ಕೆ ನಾವೀಗ ಒಂದು ಒಳ್ಳೆ ಪ್ರೊಸೆಸಿಂಗ್ ಯೂನಿಟ್ ಅಂತ ಸೆಟ್ ಮಾಡ್ಕೊಂಡು, ಕ್ಲೀನಿಂಗ್ ಯೂನಿಟ್ಟು, ಫ್ರೀಜಿಂಗ್ ಯೂನಿಟ್ಟು ಮತ್ತು ಕೋಲ್ಡ್ ಸ್ಟೋರೇಜು, ಮೂರು ಹಾಕಿದ್ದೀವಿ. ಅದಕ್ಕೆ ಮೂರನ್ನು ಸೆಟ್ ಮಾಡಿಕೊಂಡು ನಾವೀಗ ಅದೊಂದು ಯೂನಿಟ್ ಸೆಟಪ್ ಮಾಡಿದ್ದೀವಿ. ಸೊ ನಮ್ಮಲ್ಲಿ ಈಗ ಏನೆಲ್ಲ ಪ್ರೊಡಕ್ಷನ್ ಆಗುತ್ತೋ ನಮಗೆ ತಲೆಬಿಸಿ ಇಲ್ಲ, ಮಾರೋಕ್ಕಾಗಲ್ಲ, ಏನು ಮಾಡೋದು ಅಂತೇಳಿ, ಅದನ್ನು ಸೀದಾ ಫ್ರೀಜ್ ಮಾಡಿಬಿಟ್ಟಿವಿ. ಒಂದ್ಸಲ ಫ್ರೀಜ್ ಮಾಡಿದರೆ ಅದನ್ನು 6 ತಿಂಗಳವರೆಗೆ ನಾವು ಇಟ್ಕೋಬೋದು. ಸೊ ಫ್ರೆಶು ಮಾರ್ತೀವಿ, ಅದನ್ನು ಪ್ರೊಸೆಸ್ ಮಾಡಿ ಫಿಲೆ ಅಂತ ಮಾಡ್ತೀವಿ, ಅಂದರೆ ಬೋನ್ಲೆಸ್ ಮಾಡ್ತೀವಿ, ಎಕ್ಸ್ಟ್ರಾ ಇರೋದನ್ನು ಬೋನ್ಲೆಸ್ ಮಾಡ್ತೀವಿ. ಮತ್ತು ಬೋನ್ಲೆಸ್ ಮೀಟನ್ನು ನಾವು ವ್ಯಾಲ್ಯೂ ಅಡಿಷನ್ ಮಾಡ್ತೀವಿ, ಅಂದರೆ ಫಿಶ್ ಟಿಕ್ಕಾ ಮಸಾಲ ಹಾಕಿ, ಫಿಶ್ ಟಿಕ್ಕಾ, ಫಿಶ್ ಫಿಂಗರ್ಸು, ಫಿಶ್ ಕ್ರೊಕೆಟ್ಸು, ಅದೆಲ್ಲ ಮಾಡಿಬಿಟ್ಟು ತಯಾರಿ ಮಾಡಿ ಅದನ್ನು ವ್ಯಾಕ್ಯೂಮ್ ಪ್ಯಾಕ್ ಮಾಡಿ ಅದನ್ನು ಮಾರ್ತೇವೆ. ಪ್ರಿಸರ್ವೇಟಿವ್ ಫ್ರೀ, ಕೆಮಿಕಲ್ ಫ್ರೀ, ಆಂಟಿಬಯೋಟಿಕ್ ಫ್ರೀ, ಈ ಥರ ನಮ್ಮ ಪ್ರಾಡಕ್ಟ್ಗಳು ನಮ್ಮ ಫಾರ್ಮಿಂದೇ ಒಂದು ಬರ್ತವೆ. ಸೊ ನಾವು ಎಂಡ್ ಟು ಎಂಡ್ ಹೇಗೆ ಮಾಡೋದು ಅಂತ ಹೇಳ್ಕೊಂಡು ಯೋಚನೆ ಮಾಡಿಬಿಟ್ಟು ಅದನ್ನು ಡೆವಲಪ್ ಮಾಡಿದ್ವಿ. ಸೊ PMFME ಸ್ಕೀಮಲ್ಲಿ ವಿ ಡಿಡ್ ಅನ್ ಅದರ್ ಥಿಂಗ್, ವಿ ವಾಂಟೆಡ್ ಟು ಕಂಪ್ಲೀಟ್ ದ ಲೂಪ್. ಅಂದರೆ ನಾವು ಕ್ಲೀನ್ ಮಾಡುವಾಗ ನಮಗೆ ತುಂಬ ವೇಸ್ಟ್ ಸಿಗುತ್ತೆ, ಫಿಶ್ದು ತಲೆ, ಅದರದ್ದು ರೆಕ್ಕೆ, ಸಿಪ್ಪೆ, ಗಟ್ಟು ಅಲ್ಲ, ಅದನ್ನು ಹಾಗೆ ಬಿಸಾಕಿದ್ರೆ ದಟ್ ಇಸ್ ಆಲ್ಸೋ ವೇಸ್ಟ್. ಅಲ್ಲ, CIFT ಅಂತ ಒಂದು ಆರ್ಗನೈಸೇಷನ್ ಇದೆ, ಮತ್ತು ಸೀಬಾ ಅಂತ ಎರಡು ಆರ್ಗನೈಸೇಷನ್ ಇದೆ. ಸೊ ದೇ ಹ್ಯಾವ್ ಅ ಟೆಕ್ನಾಲಜಿ ಟು ಯೂಸ್ ದ ಕನ್ವರ್ಟ್ ದಟ್ ಫಿಶ್ ವೇಸ್ಟ್ ಇನ್ ಟು ಫಿಶ್ ಫರ್ಟಿಲೈಸರ್. ಸೊ ನಾವೀಗ ನಾವು ಅದನ್ನು ಸಹ ಫಿಶ್ ಫರ್ಟಿಲೈಸರ್ ಮಾಡಿ ಜಸ್ಟ್ ಗ್ರೋ ಅಂತ ಒಂದು ಬ್ರ್ಯಾಂಡಲ್ಲಿ ವಿ ಆರ್ ಸೆಲ್ಲಿಂಗ್ ದಟ್ ಫಿಶ್ ಫರ್ಟಿಲೈಸರ್. ನಾನೇ ಐ ಆಮ್ ದ ಬಿಗ್ಗೆಸ್ಟ್ ಬೈಯರ್ ನಮ್ಮ ಫಿಶ್ ಫರ್ಟಿಲೈಸರ್ಗೆ. ನಾನೇ ನಮ್ಮ ತೋಟಕ್ಕೆ ಯೂಸ್ ಮಾಡೋಕ್ಕೆ ತುಂಬ ತೊಗೋತೀನಿ, ಬಟ್ ಆಸ್ ಫ್ರಮ್ ದ ಕಂಪನಿ ಐ ಬೈ ಇಟ್ ಫಾರ್ ಮೈ ಸೆಲ್ಫ್. ಬಟ್ ವಿ ಸೆಲ್, ತುಂಬ ಫಾರ್ಮರ್ಸ್ ತಗೋತಾ ಇದ್ದಾರೆ. ಇಟ್ ಈಸ್ ಅ ವೆರಿ ರಿಚ್ ಪ್ರಾಡಕ್ಟ್, ಅಂದರೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷು, ಮೈಕ್ರೋನ್ಯೂಟ್ರಿಯೆಂಟ್ಸು, ಕ್ಯಾಲ್ಶಿಯಂ, ಮೆಗ್ನೀಷಿಯಮು, ಅದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಒಂದು ಅವೈಲೇಬಲ್ ಫಾರ್ಮಲ್ಲಿ ಇರುವಂತಹ ಒಂದು ನ್ಯೂಟ್ರಿಯೆಂಟ್ ಅದು, ಜಸ್ಟ್ ಗ್ರೋ ಅಂತ ಹೇಳಿ ಅಂತ ಮಾರ್ತಿದ್ದೀವಿ. ನೀವು ಲಿಕ್ವಿಡ್ ಫಿಶ್ ಫರ್ಟಿಲೈಸರ್ ಅಂತೇಳಿ. ಸೊ ನಾವು ಯಾರ ಅದರಲ್ಲಿ ಬರೀ ಮೀನ್ ವೇಸ್ಟ್ ಮಾತ್ರ, ಮೀನ್ ವೇಸ್ಟ್ ಮಾತ್ರ ಅಷ್ಟೇ, ಮತ್ತೆ ಸತ್ತ ಮೀನು ಅಂತ ಸಿಗುತ್ತಲ್ಲ ನಮ್ಮಲ್ಲಿ ಫಾರ್ಮಲ್ಲಿ, ಎಲ್ಲ ಉಳ್ಕೊಳ್ಳಲ್ಲ, ಮೀನು ಸಾಯ್ತವೆ. ಮನ್ಸಿನ ಬೈಲು ಒಂದೊಂದು ಬೆಳಿಗ್ಗೆ ನೋಡಿದ್ರೆ ಒಂದು 2-3 ಸತ್ತಿರ್ತದೆ. ದೇರ್ ಆರ್ ನೋ ರೀಸನ್ಸ್, ಅದಕ್ಕೆ ಕೋಲ್ಡ್ ಶಾಕ್ ಹಾಕಿರ್ಬೋದು ಅಥವಾ ಫೀಡ್ ತಿಂದಿದ್ದು ಸಿಕ್ಕಾಕೊಂಡಿರ್ಬೋದು. ದೇರ್ ಆರ್ ಸೋ ಮೆನಿ ರೀಸನ್ಸ್, ಸಮ್ ಫಿಶ್ ಡೈ, ಅದನ್ನ ಈಗ ಸುಮ್ಮನೆ ಬಿಸಾಕಬಾರ್ದಲ್ಲ, ಅದನ್ನ ಈ ಫಿಶ್ ವೇಸ್ಟ್ಗೆ ಅಂತ ಹೇಳಿ ಸಿಸ್ಟಮಿಗೆ ಅಲ್ಲ, ಅದಕ್ಕೆ ಪ್ರೊಸೆಸ್ ಇದೆ. ಏನು ಪ್ರೊಸೆಸ್? ಆ ವೇಸ್ಟ್ ಅನ್ನ ಯು ಹ್ಯಾವ್ ಟು ಕ್ಲೀನ್, ಮತ್ತೆ ಅದನ್ನ ಆಸಿಡ್ ಫಾರ್ಮಲೈಸೇಷನ್ ಅಂತ ಮಾಡ್ತೀವಿ. ಅದನ್ನ ಮಾಡಿ ಇಟ್ಟಾಗ ಫರ್ಮೆಂಟ್ ಮಾಡಿ ಮಾಡಿ ಅದರಿಂದ ರಸ ಬರುತ್ತೆ, ಎಲ್ಲ ಮೆಲ್ಟ್ ಆಗಿ ಒಂದು ಲಿಕ್ವಿಡ್ ಬರುತ್ತೆ. ಅದನ್ನ ನಾವು ಪ್ಯಾಕೇಜ್ ಬಾಟಲ್ ಮಾಡಿ ಪ್ಯಾಕೇಜ್ ಮಾಡಿ ಯೂಸ್ ಮಾಡ್ತೀವಿ. ದ್ರವ ರೂಪದ ಗೊಬ್ಬರ, ವಾಸನೆ ಇಲ್ಲ, ಏನಿಲ್ಲ, ವೆರಿ ಈಸಿ ಟು ಯೂಸ್. ಅದನ್ನ ಯಾವ ರೀತಿ ಬಳಸಬಹುದು? ಸೊ ನಾವು ಈಗ ತೋಟಕ್ಕೆ ಈಗ ಏನಾದ್ರೂ ಫರ್ಟಿಲೈಸ್ ಸ್ಪ್ರೇ ಮಾಡ್ತೀವಲ್ಲ, ಸ್ಪ್ರೇ ಮಾಡುವಾಗ ಇದನ್ನ ಹಾಕಿ ಸ್ಪ್ರೇ ಮಾಡ್ತೀವಿ. ಯಾವ ಪ್ರಮಾಣದಲ್ಲಿ? 5 ml/L. ವೆರಿ ಸ್ಟ್ರಾಂಗ್ ಕಾನ್ಸಂಟ್ರೇಟ್ ಇದು. ಸೊ 5 ml/L ಅಂತ ಹಾಕಿ ಮಾಡ್ತೇವೆ. ಮತ್ತೆ ಬುಡಕ್ಕೆ ಕೊಡುವಂತಹ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇದೆಲ್ಲ, ಅದಕ್ಕೂ ಹಾಕ್ಬಿಟ್ಟು ವಿ ಸೆಂಡ್ ಇಟ್ ಬೈ ಡ್ರಿಪ್ ಆರ್ ರೂಟ್ ಮನೆ ಗಾರ್ಡನ್ಗಳಿಗೆ. ನಮ್ಮ ಮೈ ಮದರ್ ಅಂಡ್ ವೈಫ್ ಆರ್ ವೆರಿ ಹ್ಯಾಪಿ, ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಗೊಬ್ಬರ ಸಿಕ್ಕಿದೆ ಗಾರ್ಡನಿಗೆ ಯೂಸ್ ಮಾಡೋಕ್ಕೆ. ಸೊ ಫ್ಲಾರಿಂಗ್ ಚೆನ್ನಾಗಿ ಆಗ್ತಾ ಇದೆ, ಫ್ರೂಟ್ ಚೆನ್ನಾಗಿ ಆಗ್ತಾ ಇದೆ. ಸೊ ಅದೊಂದು. ಸೊ ನಾವು ನಾನೇನು ಹೇಳೋದು ಅಂತ ಹೇಳಿದ್ರೆ, ನಾವು ವಿ ಹ್ಯಾವ್ ಬಿಕಮ್ ಫುಲ್ ಸರ್ಕ್ಯುಲರ್ ಕಂಪನಿ. ಅಂದರೆ ಮೀನ್ ಮರಿಯಿಂದ ಹಿಡಿದು ಮೀನ್ ಪ್ರೊಡ್ಯೂಸ್ ಮಾಡಿ, ಮೀನ್ ಪ್ರಾಸೆಸ್ ಮಾಡಿ, ವೇಸ್ಟನ್ನು ಸಹ ಯೂಸ್ ಮಾಡುವಂತಹ ಒಂದು ಜೀರೋ ವೇಸ್ಟ್ ಕಂಪನಿ ಆಗಿದ್ದೀವಿ ನಾವೀಗ. ಈಗ ನೀವು ಕಾಫಿ ತೋಟ, ಕಾಳುಮೆಣಸು ಇದರಲ್ಲೂ ಬಳಸ್ತಿರ್ಬೋದು? ಹೌದು ಹೌದು ಹೌದು. ಅದರಲ್ಲಿ ಏನು ಬದಲಾವಣೆ ಕಂಡಿದ್ದೀರಿ ಬಳಸಿದ ಮೇಲೆ? ಡೆಫಿನೆಟ್ಲಿ ಐ ಹ್ಯಾವ್ ಸೀನ್ ಬೆಟರ್ ಇಂಪ್ರೂವ್ಮೆಂಟ್ ಇದೆ. ಅಂದರೆ ನಮ್ಮ ಮೆಣಸು ಈಲ್ಡ್ ಎಲ್ಲ ಆಗಲಿ, ಬಟ್ ನಾವು ಮೆಣಸಿಗೆ ವಿ ಡೂ ಸೋ ಮೆನಿ ಥಿಂಗ್ಸ್ ಅಲ್ಲ, ಒಂದು ಯೂನಿಟ್ ಆಗಿ ಅಂತ ಹೇಳಿ ನಾವು ಅದನ್ನ ಅಸಸ್ಟೇಟ್ ಮಾಡಕ್ಕೆ ಧೈರ್ಯ ಆಗ್ಲಿಲ್ಲ. ಬರೀ ಅದನ್ನ ಒಂದು ಬ್ಲಾಕಿಗೆ ಹಾಕಿ ಯೂಸ್ ಮಾಡಿ ನೋಡುವ ಅಂತ ಹೇಳ್ಕೊಂಡು ಧೈರ್ಯ ಇಲ್ಲ. ಬಟ್ ನಾವು ಸೊ ಮೀನುಗಾರಿಕೆ ಫಾರ್ಮ್ ಇದೆಯಲ್ಲ ಈಗ ನಮ್ದೀಗ, ಐ ಲೈಕ್ ಟು ಆ್ಯಡ್ ಒನ್ ಥಿಂಗ್. ಈ 2018 ನಾವು ವಿ ಸ್ಟಾರ್ಟೆಡ್ ಅಕ್ವಾಪಾನಿಕ್ಸ್ ಅಂತ ಹೈಡ್ರೋಪಾನಿಕ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮ್ದೊಂದು ಫಾರ್ಮ್ ಇದೆ, ಅದರಲ್ಲಿ ಮೀನು ಬೆಳೀತಾ ಇದೆ. ಇನ್ ಏನು ಮಾಡ್ಬೋದು ಅಂತ ಹೇಳಿ ಯೋಚನೆ ಮಾಡುವಾಗ ನಾವು ದಿಸ್ ಇಸ್ ಆಲ್ ಐ ಹ್ಯಾವ್ ಸೀನ್ ಅಂಡ್ ಲರ್ನ್ಡ್ ಇನ್ ಯುರೋಪ್. ಅವರು ಹೈಡ್ರೋಪಾನಿಕ್ಸ್ ಅಂತ ಹೇಳಿ ಒಂದು ತಂತ್ರಜ್ಞಾನ ಇದೆ, ಒಂದು ಟೆಕ್ನಾಲಜಿ ಇದೆ. ಹೈಡ್ರೋಪಾನಿಕ್ಸ್ ಇಸ್ ವೈ ಯು ಗ್ರೋಯಿಂಗ್ ಪ್ಲಾಂಟ್ಸ್ ವಿತೌಟ್ ಸಾಯಿಲ್, ಬರೀ ನೀರು, ನೀರಲ್ಲಿ ಗೊಬ್ಬರ ಹಾಕ್ಬಿಟ್ಟು ಅದರಲ್ಲಿ ಗಿಡ ಬೆಳೆಸುವಂತಹ ಒಂದು ಟೆಕ್ನಾಲಜಿ. ಸೊ ನಮ್ಮಲ್ಲಿ ಈಗ ಕೆರೆ ಮೇಲೆ ಟ್ಯಾಂಕ್ಸ್ ಮೇಲೆ ಜಾಗ ಖಾಲಿ ಇದೆಯಲ್ಲ, ಮೀನ್ ಬೆಳೀತಾ ಇದೆ, ಮೀನ್ ಮೇಲೆ ಜಾಗ ಖಾಲಿ ಇದೆಯಲ್ಲ, ಅದರಲ್ಲೆಲ್ಲ ಸ್ಟ್ಯಾಂಡ್ಸ್ ಮಾಡ್ಬಿಟ್ಟು ಅದರಲ್ಲೆಲ್ಲ ಗಿಡಗಳು ಬೆಳೆಸ್ತಾ ಇದೀವಿ. ಯಾವ ಗಿಡಗಳು? ಸ್ಟ್ರಾಬೆರಿ ಮಾಡ್ತಾ ಇದೀವಿ, ಮತ್ತೆ ಸೊಪ್ಪು ಮಾಡ್ತಾ ಇದೀವಿ, ಲೈಕ್ ಲೆಟಸ್, ಸೆಲರಿ, ಬೊಕ್ಚಾಯ್, ಪಾಲಕ್, ಕೇಲ್, ಬೆಸೆಲ್, ಸ್ವಿಸ್ ಚಾರ್ಡ್, ಇಂಗ್ಲಿಷ್ ಕ್ಯೂಕಂಬರ್ಸ್ ಮಾಡ್ತೀವಿ, ಚೆರಿ ಟೊಮ್ಯಾಟೊ ಮಾಡ್ತೀವಿ, ಜುಕೀನಿ ಅಂತ ಬೆಳೆಸ್ತೀವಿ. ಬೇರೆ ಬೇರೆ ಸಿಸ್ಟಮ್ಗಳಿದ್ದಾವೆ, ಬಟ್ ಇವೆಲ್ಲ ರೀಸರ್ಕ್ಯುಲೇಟರಿ ಸಿಸ್ಟಮ್ಸ್. ಅಂದರೆ ವಾಟರ್ ಯೂಸೇಜ್ನ ಮಿನಿಮೈಸ್ ಮಾಡಿ ಇರೋ ನೀರನ್ನು ಸುತ್ತಾಡಿಸ್ಕೊಂಡು 95% ಅಷ್ಟು ವಾಟರ್ ಯೂಸ್ ಆಗುವಂಗೆ ನೋಡ್ಕೊಂಡು ಮಾಡ್ತೀವಿ. ಬರೀ ನೀರಲ್ಲೇ ಬೆಳೀತು? ಬರೀ ನೀರಲ್ಲೇ ಬೆಳೆಯೋದು. ಹೌದು, ಥರ ಸರ್ಟನ್ ಇದೆ, ಅದರಲ್ಲಿ ಸ್ವಲ್ಪ ಟೆಕ್ನಾಲಜಿ ಇದೆ ಅದರಲ್ಲಿ, ಬಟ್ ತುಂಬ ಸುಲಭದಲ್ಲಿ ಬೆಳೆಸುವಂತಹ ಒಂದು, ಮತ್ತೆ ಒಂದೇ ಜಾಗದಲ್ಲಿ ತುಂಬ ಗಿಡ ಬೆಳೆಸುವಂತಹ ಒಂದು ಟೆಕ್ನಾಲಜಿ ಇದು. ಓಕೆ, ಇದಕ್ಕೆ ಒಂದು ಪಾಲಿ ಹೌಸ್ ಮಾಡ್ಕೊಂಡಿದ್ದೇವೆ. ಸೊ ಕೆಳಗಡೆ ಮೀನಿದೆ, ಅದ್ರ ಮೇಲೆ ಗಿಡಗಳು ಬೆಳೀತಾ ಇದ್ದಾವೆ. ಬಹಳ ಚೆನ್ನಾಗಿದೆ. ಅಂದ್ರೆ ಈಗ ಸಂಪೂರ್ಣವಾಗಿ ನೀರು ಏನಿದೆ ಕೆರೆನಲ್ಲಿ ಯೂಸ್ ಮಾಡುವಷ್ಟು ಅದೇ ನೀರನ್ನೇ ತಾವು ರೀಸರ್ಕ್ಯುಲೇಟ್ ಮಾಡೋದು? ಎಸ್, ರೀಸರ್ಕ್ಯುಲೇಟ್ ಮಾಡಿ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಆ ನೀರಿನಲ್ಲಿ ಇರುವಂತಹ ತ್ಯಾಜ್ಯ, ಮೀನಿನ ತ್ಯಾಜ್ಯ ಏನಿದೆ, ತ್ಯಾಜ್ಯ ಏನಿದೆಯೋ ಅದೇ ಗೊಬ್ಬರ, ಅದನ್ನೇ, ದಟ್ ಇಸ್ ಅಕ್ವಾಪೋನಿಕ್ಸ್. ಅದು ಮಾಡ್ತಾ ಇದೀವಿ, ಬಟ್ ನಾವು ಮಾಡುವಷ್ಟು ಗಿಡಕ್ಕೆ ಅದು ಸಾಲದು ಅಂತ ಹೇಳ್ಕೊಂಡು ಅದನ್ನು ಈಗ ಸ್ವಲ್ಪ ಹೈಡ್ರೋಪೋನಿಕ್ಸ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಗೊಬ್ಬರ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೀರಿ? ಓಕೆ. ಅದನ್ನು ಮರಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಎಲ್ಲ ಲೋಕಲ್ ಆಗಿ ಮಾಡ್ತಾ ಇದ್ದೀವಿ, ಕೊಡಗಿನಲ್ಲಿ ಮಾಡ್ತಾ ಇದ್ದೀವಿ. ನಾವೀಗ ಮೈಸೂರಿಗೆ ಬರಬೇಕು, ವಿ ಆರ್ ಲುಕಿಂಗ್ ಎಟ್ ಅ ಪ್ರಾಪರ್ ಮಾರ್ಕೆಟಿಂಗ್ ಚಾನಲ್ಲು ನೋಡ್ಕೊಂಡು ಮಾಡಬೇಕು ಅಂತ. ಬಟ್ ಆಸ್ ಆಫ್ ನೌ ಈಗ ಎಲ್ಲ ಮೆಟೀರಿಯಲ್ ನಾವೇನೋ ಪ್ರೊಡ್ಯೂಸ್ ಮಾಡ್ತೀವಿ ಕೊಡಗು ಮಾತ್ರ. ಶ್ಯಾಮ್ ಅವರೇ, ಮೀನಿನ ಒಂದಷ್ಟು ಉತ್ಪನ್ನಗಳು ಹೇಳಿದ್ರಿ, ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್, ಅದು ಇನ್ನೊಂದ್ಸರಿ ಹೇಳ್ಬೋದಾ? ಫಿಶ್ ಟಿಕ್ಕಾ, ಫಿಶ್ ಫಿಂಗರ್ಸ್, ಮತ್ತೆ ಫಿಶ್, ಮತ್ತೆ ಪ್ರಾನ್ ಕ್ರೋಕೆಟ್ಸ್ ಅಂತ ಮಾಡ್ತೀವಿ. ಇವು ಮೂರು ಮಾಡಿದೀವಿ. ಸೀಗಡಿನೂ ಮಾಡ್ತಾ ಇದ್ದಾರೆ? ಸೀಗಡಿ ಬೆಳೆಸ್ತಾ ಇಲ್ಲ ಸರ್, ಬಟ್ ನಾವು ಸೀಗಡಿ ನನ್ನ ಕ್ಲಾಸ್ಮೇಟ್ಸ್ ಅವರು ಸುಮಾರು ಜನ ಮಾಡ್ತಾರೆ. ನಾವು ಈ ಸೋರ್ಸ್ ಫ್ರಮ್ ದೆಮ್. ಹೌದಾ? ಬಿಕಾಸ್ ನಾವು ಮಾರುವಾಗ ನಮ್ದೇ ಆದಂತ ಒಂದು ಸ್ಟಾಲ್ ಇದೆ, ಈಗ ಶಾಪ್ ಇದೆ ಎಲ್ಲಿ, ಸಿದ್ದಾಪುರದಲ್ಲಿ ಒಂದು ಶಾಪ್ ಇದೆ, ಜಸ್ಟ್ ಮೀನ್ ಅಂತ ಶಾಪ್ ಇದೆ. ಅದರಲ್ಲಿ ಮೂರ್ನಾಲ್ಕು ಐಟಮ್ ಇಟ್ಕೊಂಡು ಇದ್ರೆ ಶಾಪ್ ಮಾಡ್ಸಕ್ಕಾಗಲ್ಲ. ಸೊ ನಾವೀಗ ಫಿಶ್ ಪಿಕಲ್ ಮಾಡ್ತಾ ಇದೀವಿ, ಮೀನಿನ ಉಪ್ಪಿನಕಾಯಿ, ಮೀನು ಉಪ್ಪಿನಕಾಯಿ, ಪ್ರಾನ್ ಉಪ್ಪಿನಕಾಯಿ ಮತ್ತೆ ಡ್ರೈ ಫಿಶ್ ಪಿಕಲ್ ಮಾಡ್ತೀವಿ. ಹಾಗೆ ಮತ್ತೆ ಲೋಕಲ್ ಮಹಿಳೆಯರು ಸ್ವಲ್ಪ ಮಾಡುವಂತಹ ಪದಾರ್ಥಗಳು, ಜ್ಯೂಸ್, ಜ್ಯಾಮ್, ಜೆಲ್ಲಿ. ಮೀನಿಂದು ಇಲ್ಲ, ಮೀನಿಂದಲ್ಲ, ಬಟ್ ಬೇರೆ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಏನಿದೆಯೋ ಅದನ್ನೆಲ್ಲ ನಾವೀಗ ನಮ್ಮ ಶಾಪಲ್ಲಿ ಮಾಡ್ತಾ ಇದೀವಿ. ಅಲ್ಲ, ಈಗ ಫಿಶ್ ಟಿಕ್ಕಾ ಮತ್ತೆ ಇವೆಲ್ಲ ಒಂದ್ಸರಿ ಮಾಡಿದ್ಮೇಲೆ ಅದರ ಏನು ಟೂ ಮಂತ್ಸ್ ಶೆಲ್ಫ್ ಲೈಫ್, ಬಟ್ ಅದನ್ನ ಫ್ರೀಸರ್ ಅಲ್ಲಿ ಇಡಬೇಕು. ನಾವು ವಿ ಯೂಸ್ ಅ ಟೆಕ್ನಾಲಜಿ ಕಾಲ್ಡ್ ಕ್ವಿಕ್ ಫ್ರೀಸಿಂಗ್. ಅಂದ್ರೆ ಕಂಪನಿಗಳು IQF ಅಂತ ಮಾಡ್ತಾರೆ, ಇಂಡಿವಿಜುವಲ್ ಕ್ವಿಕ್ ಫ್ರೋಜನ್ ಪ್ರಾಡಕ್ಟ್ ಅಂತ ಮಾಡ್ತಾರೆ, ಬಟ್ ದಟ್ಸ್ ಅ ವೆರಿ ಬಿಗ್ ಮಿಷಿನ್. ನಮ್ಮ ಸ್ಮಾಲ್ ಸ್ಕೇಲಿಗೆ ಅದಾಗಲ್ಲ. ನಾವು ಪ್ಲೇಟ್ ಫ್ರೀಸರ್ ಇಟ್ಕೊಂಡಿದ್ದೀವಿ. ಪಾಯಿಂಟ್ ಹಿಯರ್ ಇಸ್, ಒಂದು ಪ್ರಾಡಕ್ಟನ್ನ -36 degrees ಆದಷ್ಟು ಬೇಗ ತಗೊಂಡು ಹೋದಾಗ ಅದು ಕೋರ್ ವರೆಗೆ ಫ್ರೀಸ್ ಆಗುತ್ತೆ ವಿತೌಟ್ ಫಾರ್ಮಿಂಗ್ ಅನ್ ಐಸ್ ಪಾರ್ಟಿಕಲ್ ಆಗದಾಗೆ. ಮತ್ತೆ ಅದನ್ನ ತೆಗೆದು ನಾವು ವ್ಯಾಕ್ಯೂಮ್ ಪ್ಯಾಕ್ ಮಾಡಿಬಿಟ್ಟು ನಮ್ಮ -18 degrees ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟರೆ ಈಸಿಲಿ 2 months ಅದಕ್ಕೆ ಏನು ಆಗಲ್ಲ ಪ್ರಾಡಕ್ಟ್. ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕು, ವೆರಿ ಇಂಪಾರ್ಟೆಂಟ್. ಸೊ ಆ ಕೋಲ್ಡ್ ಚೈನ್ ಇಟ್ಕೊಂಡ್ರೆ ಏನೂ ತೊಂದರೆ ಇಲ್ಲ, 2 months ಅಲ್ಲಿ ಆ ಪ್ರಾಡಕ್ಟ್ ಯೂಸ್ ಆಗ್ಬಿಡುತ್ತೆ. ಸೊ ನಾವು ನೋಡಿಕೊಂಡು ಎಷ್ಟೆಷ್ಟು ಬ್ಯಾಚ್ ಬೇಕು, ಹೇಗೆ ಮಾರೋಕ್ಕಾಗುತ್ತೆ, ಎಷ್ಟು ಡಿಮ್ಯಾಂಡ್ ಇದೆ ನೋಡ್ಬಿಟ್ಟು ವಿ ಮೇಕ್ ದಿಸ್ ಪ್ರಾಡಕ್ಟ್ಸ್. ಅಂದರೆ ಎಲ್ಲದನ್ನು ಕೂಡ ನಿಮ್ಮ ಫಾರ್ಮ್ ಅಲ್ಲೇ ಮಾಡ್ತಾ ಇದೀವಿ? ಹೌದು ಹೌದು ಹೌದು, ಎಲ್ಲ ನಮ್ಮ ಫಾರ್ಮ್ ಅಲ್ಲೇ ಮಾಡ್ತಾ ಇದೀವಿ. ಓಕೆ ಓಕೆ ಓಕೆ. ಅಂದ್ರೆ ಈಗ ಬೆಳೆದ ಮೀನನ್ನ ತಾವು ನಿಮ್ಮ ಜಮೀನಲ್ಲೂ ಸಾಕ್ತಾ ಇದ್ದೀರಿ? ನಾವು ಸಾಕ್ತಾ ಇದೀವಿ, ನಾವು ಬೆಳೆಸ್ತಾ ಇದೀವಿ. ಮರಿ ಅಲ್ಲದೆ ಮೀನನ್ನು ಮೀನು ಸಾಕ್ತಾ ಇದೀವಿ. ಹೌದು ಹೌದು, ನಮಗೆ ಮಾರಕ್ಕೆ ಬೇಕಲ್ಲ. ಒಟ್ಟು ಎಷ್ಟು ಕೊಳ ಇದೆ ತಮಗೆ? ಕೊಳ ಲೆಕ್ಕ ಅಂತ ಬರಲ್ಲ, ಬಿಕಾಸ್ ಇಟ್ ಇಸ್ ಇಂಟೆನ್ಸಿವ್ ಟ್ಯಾಂಕ್ ಅಲ್ಲ. ಓಕೆ, ಟೋಟಲ್ ವಿ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಅಲ್ಲಿ ವಿ ಪ್ರೊಡ್ಯೂಸ್ ಅಬೌಟ್ ನಮ್ಮ ಪ್ರೊಡಕ್ಷನ್ ಕೆಪಾಸಿಟಿ 10 tons ಇದೆ, ಬಟ್ ನಮಗೆ ಅಷ್ಟು ಮಾರಕ್ಕಾಗಲ್ಲ ಅಂತ ಹೇಳ್ಕೊಂಡು 5 tons ತಿಲಾಪಿಯ ಪ್ರೊಡಕ್ಷನ್ ಮಾಡ್ತೀವಿ. ಮತ್ತೆ ಏನು ತಿಲಾಪಿಯ ಇಲ್ಲ ಇಲ್ಲ, ವರ್ಷಕ್ಕೆ ವರ್ಷಕ್ಕೆ 5 tons ಅಷ್ಟು ನಮ್ಮ ಟ್ಯಾಂಕ್ ನಮ್ಮ ಫಾರ್ಮ್ ಕೆಪಾಸಿಟಿ. ಬಿಕಾಸ್ ನಾವು ವಿ ವಾಂಟ್, ಇದರಲ್ಲಿ ಹೇಳ್ತಾರೆ ಡೈರೆಕ್ಟ್ ಟು ಕಸ್ಟಮರ್ ಅಂತ ಹೇಳಿ, ನಾವು ವಿ ಡೋಂಟ್ ಡೂ ಡೈರೆಕ್ಟ್ ಟು ಬಿಸ್ನೆಸ್. ಅಂದರೆ ಓಪನ್ ಮಾರ್ಕೆಟಲ್ಲಿ ನಾವು ಮಾರಲ್ಲ, ನಾವು ಕನ್ಸ್ಯೂಮರಿಗೆ ಡೈರೆಕ್ಟ್ ಮಾರೋದು. ಸೊ ನಮ್ಮಲ್ಲಿ ಕೆಪಾಸಿಟಿ ಅಷ್ಟೇ ಇರೋದು, ಕೊಡಗಿನಲ್ಲಿ ಅಷ್ಟು ಇನ್ನು ಇದಕ್ಕಿಂತ ಜಾಸ್ತಿ ಬೆಳೆಸಿ ನಾವು ಮಾರೋಕ್ಕೆ ಕಷ್ಟ ಆಗುತ್ತೆ ಅಂತ ಕೂಡ ನಾವು ಅಷ್ಟೇ ಪ್ರೊಡಕ್ಷನ್ ಮಾಡ್ತಾಯಿದ್ವಿ. ಬಟ್ 5 tons ಅಲ್ಲದೆ ನಾವೀಗ ಒಂದು ಕಪಲ್ ಆಫ್ ಫಾರ್ಮರ್ಸ್ ಜೊತೆ ಟೈಅಪ್ ಮಾಡ್ಕೊಂಡಿದ್ದೀವಿ, ಅವರು ಮೀನು ಬೆಳೆಸಿದ್ದ ನಾವು ತಗೋತಾ ಇದೀವಿ. ಅವ್ರು ನಮ್ಮ ಹತ್ರ ಮರಿ ತಗೋತಾರೆ, ಫೀಡ್ ತಗೋತಾರೆ, ಬೆಳೆಸ್ತಾರೆ, ವಾಪಸ್ ನಮಗೆ ಮಾರ್ತಾರೆ. ಓಕೆ, ಆ ಟೈಅಪ್ ಒಂದು ಸ್ವಲ್ಪ ಫಾರ್ಮರ್ಸ್ ಜೊತೆ ಮಾಡ್ಕೊಂಡಿದ್ದೀವಿ. ತಿಲಾಪಿ ಬೆಳೆಸ್ತಾರೆ, ಆರ್ನಮೆಂಟಲ್ ಫಿಶ್ ಬೆಳೆಸ್ತಾರೆ, ಕೊಯ್ ಕಾಪ್, ಜಾಪನೀಸ್ ಕೊಯ್ ಕಾಪ್. ಮತ್ತೆ ಇದು ಈಗ ಮರಲ್ ಇಸ್ ಅ ವೆರಿ ಗುಡ್ ಫಿಶ್, ಹೈ ವ್ಯಾಲ್ಯೂ ಫಿಶ್. ಅದನ್ನ ಸಹ ನಾವು ಈಗ ಪ್ರಮೋಟ್ ಮಾಡ್ತಾ ಇದೀವಿ, ಮರಲ್ ಮರಿ ಕೊಡ್ತಾ ಇದೀವಿ, ಮರಲ್ ಮಾರುಕಟ್ಟೆ ಸಹ ಮಾಡ್ತಾ ಇದೀವಿ. ಪ್ರೊಡಕ್ಷನ್ ಇನ್ನು ನಾವು ಇಳ್ದಿಲ್ಲ, ವಿ ವಿಲ್ ಸ್ಟಾರ್ಟ್ ದಿಸ್ ಇಯರ್. ಆತ್ಮೀಯ ಕೇಳುಗರೆ, ಫೆಬ್ರವರಿ 16 ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಹಾಗೂ ಕೃಷಿ ನವೋದ್ಯಮಗಳ ಕುರಿತಾದ ಒಂದು ದಿನದ ವಿಚಾರ ಸಂಕಿರಣವನ್ನು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಆವರಣದಲ್ಲಿ ಏರ್ಪಡಿಸಲಾಗಿದೆ. ಮೊದಲು ನೋಂದಾಯಿಸಿದ 100 ರೈತರಿಗೆ ಮಾತ್ರ ಪ್ರವೇಶ. ನೀವು ನಿಮ್ಮ ಹೆಸರು, ವಿಳಾಸ ಹಾಗೂ ಮೊಬೈಲ್ ಸಂಖ್ಯೆಯನ್ನು ನೀಡಿ ನೋಂದಾಯಿಸಿಕೊಳ್ಳಬಹುದು. ಸ್ವಾಗತ, ಸುಸ್ವಾಗತ. ನಿಲಯ ನಿರ್ದೇಶಕರು, ಕೃಷಿರಂಗ ವಿಭಾಗ, ಆಕಾಶವಾಣಿ ಮೈಸೂರು. ಇಲ್ಲಿಗೆ ಪತ್ರ ಬರೆಯಿರಿ ಅಥವಾ fmaarmysore@gmail.com fmaarmysore@gmail.com ಇಲ್ಲಿಗೆ ಮೇಲ್ ಕಳುಹಿಸಿ ಅಥವಾ 9480056960 ಇಲ್ಲಿಗೆ ವಾಟ್ಸ್ಆಪ್ ಸಂದೇಶ ಕಳಿಸಿ. ರೈತಾಪಿ ಜನರೇ, ನಾಡಿನ ಒಡೆಯರು, ಅವರಾಸೆ ಕನಸೇ ಜೀವಂತ ಉಸಿರು. ನೆನಪಿಡಿ, ರೈತರಿಗೆ ಮಾತ್ರ ಅವಕಾಶ. ನೇಗಿಲ ನೆಂಟಗೆ ತಾಯಂದಿರಿಬ್ಬರು, ಹೆತ್ತಮ್ಮ ಒಬ್ಬಳು, ಭೂತಾಯಿ ಒಬ್ಬಳು. ಮೊದಲು ನೋಂದಾಯಿಸಿ ಫೆಬ್ರವರಿ 16 ರೇಡಿಯೋ ಕಿಸಾನ್ ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ. ಈಗ ಆರ್ನಮೆಂಟಲ್ ಫಿಶ್ ಬಗ್ಗೆ ಒಂದಷ್ಟು ಹೇಳಿ. ಅಲಂಕಾರಿಕ ಮೀನು ಮಾರುಕಟ್ಟೆ ತುಂಬಾ ದೊಡ್ಡ ಮಾರುಕಟ್ಟೆ ಅದು. ಇಟ್ ಇಸ್ $1 billion ಇಂಡಸ್ಟ್ರಿ. ಸಿಂಗಾಪುರ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಆರ್ನಮೆಂಟಲ್ ಫಿಶ್. ಅದು ಎಷ್ಟು ಟೈನಿ ಕಂಟ್ರಿ, ಅವರು ಎಷ್ಟು ಮಾರ್ತಾರೆ ಅಂತ ಹೇಳಿದ್ರೆ. ಬಟ್ ನಾವು ದಟ್ಸ್ ಐ ಥಿಂಕ್ ನಮ್ಮ ಪಿ ಎಂ ಅವರು ಸಹ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ ಈ ಪೊಟೆನ್ಷಿಯಲ್ ಎಷ್ಟಿದೆ ಅಂತೇಳಿ. ಸೊ ಅವರು ಎನ್ ಎಫ್ ಡಿ ಬಿ ಮೂಲಕ, ನ್ಯಾಷನಲ್ ಫಿಷರೀಸ್ ಡೆವಲಪ್ಮೆಂಟ್ ಬೋರ್ಡ್ ಅಂತ ನ್ಯಾಷನಲ್ ಬಾಡಿ ಇದೆ, ಅವ್ರ ಮೂಲಕ ತುಂಬ ಪ್ರಮೋಟ್ ಮಾಡ್ತಾಯಿದ್ದಾರೆ ಆರ್ನಮೆಂಟಲ್ ಫಿಶ್ ಇಂಡಸ್ಟ್ರಿನ, ಆರ್ನಮೆಂಟಲ್ ಫಿಶ್ ಫಾರ್ಮಿಂಗ್ನ ತುಂಬ ಪ್ರಮೋಟ್ ಮಾಡ್ತಾಯಿದ್ದಾರೆ, ಪ್ಲಸ್ ಮಾರ್ಕೆಟಿಂಗ್ ಸಹ ತುಂಬ ಡೆವಲಪ್ ಮಾಡ್ತಾಯಿದ್ದಾರೆ. ನಾವು ಅಕ್ವಾಟಿಕ್ ಬಯೋಸಿಸ್ಟಮ್ಸ್ ಹೇಳುವಂಥ ಒಂದು ಕಂಪನಿ ಮ್ಯಾಂಗ್ಳೂರ್, ಅವರು ದೇ ಹ್ಯಾವ್ ರೀಚ್ಡ್ ಟು ಅ ವೆರಿ ನೈಸ್ ಬಿಗ್ ಸ್ಟೇಜ್. ಅವರು ತುಂಬ ತಳಿ ಮೀನುಗಳನ್ನು ಮಾರ್ತಾರೆ, ಟೆಟ್ರಾಜು, ನಿಯಾನ್ ಟೆಟ್ರಾಜು, ಎಸಿ ಚೇಂಬರ್ ಎಲ್ಲ ಮಾಡ್ಬಿಟ್ಟು ಬೆಳೆಸ್ತಾರೆ, ಏಂಜಲ್ ಫಿಶು, ಮತ್ತು ಕಪ್ಪಿ, ಪ್ಲಾಟಿ, ಮಾಲಿ, ಸ್ವೋಟ್ ಟೇಲು ಇವೆಲ್ಲ ಮಾರ್ತಾರೆ, ಪ್ಲಸ್ ಮನಿ ಟೈಪ್ಸ್ ಆಫ್ ಗೋಲ್ಡ್ ಫಿಶ್ ಮೆನಿ ಟೈಪ್ಸ್ ಆಫ್ ಇದು ಮಾಡ್ತಾರೆ. ಸೊ ನಾವು ಅವ್ರ ಹತ್ರ ಟೈಪ್ ಏನು ಅಂತೇಳಿದ್ರೆ, ನಾವು ನೀವು ನಮಗೆ ಬ್ರೀಡ್ ಮಾಡಿಬಿಟ್ಟು ಜಾಪನೀಸ್ ಕೊಯ್ ಕಾಪ್ ಮರಿ ಕೊಡಿ, ನಾವು ಅದನ್ನು ಬೆಳೆಸಿ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಹೇಳ್ಕೊಂಡು ನಾವು ಅದು. ಎಷ್ಟು ದಿವಸ ಬೆಳೆಸಲ್ಲ ನೀವಿಲ್ಲ? ನಮ್ಮಲ್ಲಿ ಒಂದು ಆಲ್ಮೋಸ್ಟ್ 5-6 months ಬೆಳೆಸ್ತೀವಿ ಪ್ರತಿ ಇದನ್ನು. ಸೊ ನಾವು ಸ್ಟೇಜಸ್ಸಲ್ಲಿ ಬೆಳೆಸ್ತೀವಿ. ಈಗ ಈ ತಿಂಗಳು 2 ಟ್ಯಾಂಕ್ ಇದ್ದರೆ ನೆಕ್ಸ್ಟ್ ಮಂತ್ ಇಸ್ ಅನದರ್ 2 ಟ್ಯಾಂಕ್ಸು, ನೆಕ್ಸ್ಟ್ ಮಂತ್ ಅನದರ್ 2 ಟ್ಯಾಂಕ್ಸ್. ಸೊ ತಿಂಗಳು ತಿಂಗಳು ಅವರಿಗೆ ಒಂದು 2,000 ಮೀನನ್ನು ಬೆಳೆಸಿ ಕಳಿಸ್ಬಿಡ್ತೇವೆ ನಾವು, ಸಾರ್ಟ್ ಮಾಡಿ ಸೈಜ್ ಗ್ರೇಡ್ ಮಾಡಿ ಕಳಿಸ್ತೇವೆ. ಅಲ್ಲ, ಈ ಸಾಕಾಣಿಕೆ ತಾಂತ್ರಿಕತೆಗಳಲ್ಲಿ ಏನು ಬದಲಾವಣೆ ಮಾಡಿಕೊಂಡಿದ್ದೀರಿ? ಅದೇ ಈಗ ಇಂಟೆನ್ಸಿವ್ ಫಿಶ್ ಫಾರ್ಮಿಂಗ್ ಅಂತ ಹೇಳಿದ್ದೇವೆ ಸರ್. ನಮ್ಮ ಎಂ ಪಿ ಟ್ಯಾಂಕ್ಗಳನ್ನು ಬಿಲ್ಟ್ ಇಟ್ ಇನ್ ಸಚ್ ವೇ ದಟ್ ಪ್ರತಿ ಟ್ಯಾಂಕಲ್ಲಿ ಒಂದು ಈಗ ಒಂದು 30x8 ಟ್ಯಾಂಕಲ್ಲಿ 800 ಮೀನು ಸಾಕ್ತೀವಿ ನಾವು, ಆರ್ನಮೆಂಟಲ್ ಫಿಶ್. ಆ ಥರ ತುಂಬ ಟ್ಯಾಂಕ್ಸ್ಗಳಿದ್ದಾವೆ, ಬ್ಯಾಚ್ ವೈಸ್ ನಾವು ಮಾಡಿಕೊಂಡು ರೀಸರ್ಕ್ಯುಲೇಷನ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ಕಾಫಿ ತೋಟದಲ್ಲಿರುವಂತಹ ಸ್ವಾಭಾವಿಕ ಕೊಳದಲ್ಲಿ ತಾವೇನು ಪ್ರಯತ್ನ ಮಾಡಿಲ್ಲ? ಇಲ್ಲ, ಅದರಲ್ಲಿ ಒಂದು ಟೆಕ್ನಾಲಜಿ ಇಂಪ್ಲಿಮೆಂಟ್ ಮಾಡಿದ್ದೇವೆ ನಾವು, ಕೇಜ್ ಕಲ್ಚರ್ ಅಂತ ಹೇಳಿ. ಯೂಶ್ವಲಿ ಈಗ ಕೇಜ್ ಕಲ್ಚರ್ ಅಂತ ಹೇಳಿದ್ರೆ ನಿಮಗೆ ಸಮುದ್ರದಲ್ಲಿದೆ ಅಂತ ಹೇಳ್ತೀವಲ್ಲ, ಅವೆಲ್ಲ ಸ್ವಲ್ಪ ದೊಡ್ಡದು, ಬೋಟ್ ಗೀಟ್ ಎಲ್ಲ ದ ಕ್ಯಾಪಿಟಲ್, ಅವ್ರದ್ದು ಟೆಕ್ನಾಲಜಿ ಇಸ್ ಡಿಫ್ರೆಂಟ್. ಬಟ್ ಆಸ್ ಅ ಫಾರ್ಮರ್ ನನ್ನಲ್ಲಿ ಒಂದು ಕೆರೆ ಇದೆ, 100x100 ಕೆರೆ ಇದೆ ಅಂತ ಇಟ್ಕೊಂಡ್ರೆ ಅದರಲ್ಲಿ ಏನು ಮಾಡ್ಬೋದು? ಒಂದು ಮೀನು ಬಿಡ್ಬೋದು. ಇನ್ನೊಂದು ಈಗ ದೋಸ್ ಟ್ಯಾಂಕ್ಸ್ ಅವ್ರು ಆಲ್ರೆಡಿ 20 ಆಳ ಆಳ ಇದ್ದಾವೆ. 20 ಆಳ ಇದ್ದಂಥ ಕೆರೆಗಳಲ್ಲೆಲ್ಲ ಈ ಕೇಜು ನಾವು ಸಿಂಪಲ್ ಕೇಜ್ ಡೆವಲಪ್ ಮಾಡಿದ್ದೀವಿ, ಡಿಸೈನ್ ಮಾಡಿದ್ದೀವಿ. ಪಂಜರ ಏನಿಲ್ಲ, ಪಿ ವಿ ಸಿ ಫ್ರೇಮು, ಅದಕ್ಕೆ ನೈಲಾನ್ ಮೆಶ್, ಅದನ್ನು ಫ್ಲೋಟ್ ಮಾಡಿಸ್ತೇವೆ. ಆ ಕೇಜಲ್ಲಿ ನಾವು ತಿಲಾಪಿ ಬೆಳೆಸ್ತಾ ಇದ್ದೀವಿ. ಈಸಿ ಟು ಗ್ರೋ. ಏನು ಅಡ್ವಾಂಟೇಜು? ಒಂದು, ಅದು ಆ ಒಳ್ಳೆ ಕೆರೆ ನೀರಲ್ಲಿದೆ, ಸೊ ನೀರು ಎಕ್ಸ್ಚೇಂಜ್ ಆಗ್ತಾ ಇದೆ, ನೀರು ಬದಲಾವಣೆ ಆಗ್ತಾ ಇದೆ ಒಳಗೆ. ಈ ಮೀನು ಮರಿ ನಾವು ಅದನ್ನು ಒಂದು 10 ಗ್ರಾಮ್ ಮಾಡಿ ಕೊಡ್ತೇವೆ ಅವರಿಗೆ, ಫಾರ್ಮರ್ಸಿಗೆ. ಅವರು ಅದನ್ನು ಒಂದು 200-250-300 ಗ್ರಾಮ್ ಮಾಡಿ ನಮಗೆ ವಾಪಸ್ ಮಾರ್ತಾರೆ. ಸೊ ಆ ಕೇಜ್ ಒಳಗೇನೆ ಬಿಡ್ತಾರೆ, ಏನು ಪ್ರೆಡೇಟರ್ಸ್ ಬರಲ್ಲ, ಪಕ್ಷಿಗಳು ಬರಲ್ಲ, ಹಾವು ಬರಲ್ಲ, ಬೇರೇನು ಒಳಗೆ ಬರಲ್ಲ. ಸೊ ದ ಫಿಶ್ ಆರ್ ಸೇಫ್. ಮತ್ತು ಅದಕ್ಕೆ ಫೀಡ್ ಹಾಕ್ಬೋದು. ಸೊ ಎಲ್ಲ ಮೀನು ಅಲ್ಲೇ ತಿಂದು ಬೆಳೀತಾ ಇರ್ತವೆ. ಮುಂದೆ ಏರ್ ಸ್ಟೋರ್ ಅಂತ ಕೊಡ್ತೀವಿ. ಸೊ ನೀರು ಎಕ್ಸ್ಚೇಂಜ್ ಆಗ್ತಾ ಇದೆ, ಎಲ್ಲ ಫಿಶ್ದು ವೇಸ್ಟ್ ಎಲ್ಲ ತ್ಯಾಜ್ಯ ಎಲ್ಲ ಕೆಳಗೆ ಹೋಗ್ತಾ ಇದೆ. ಮೀನು ಆ ಕೇಜಲ್ಲಿ ಸೇಫ್, ಕ್ಲೀನ್, ಮತ್ತು ಒಂದೇ ಜಾಗದಲ್ಲಿದೆ. ಸೊ ನಾವು ಹಿಡಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ನೀರು ಖಾಲಿ ಮಾಡಿ ಎಲ್ಲರನ್ನ ಕರೆದು ನೆಟ್ ಎಲ್ಲ ಹಾಕಿ ಹಿಡಿಯಂಗಿಲ್ಲ. ಈ ಸುಮ್ಮನೆ ಈ ಕೇಜ್ನ ಸೈಡಿಗೆ ತಗೊಂಬರೋದು, ಅದನ್ನು ಸಣ್ಣದಾಗಿ ಎತ್ತೋದು ಒಂದು ಸೈಡಿಗೆ, ಅದರಿಂದ ಗೋಚು ಬಿಡೋದು ಅಷ್ಟೇ. ತುಂಬ ಬಹಳ ಸುಲಭ. ಪ್ಲಸ್ ಈ ಕೇಜಲ್ಲಿ ಯೂಶ್ವಲಿ ನಾವು ಈಗ ಮೀನು ಬೆಳೆಸುವಾಗ ಹೇಳ್ತೀವಲ್ಲ, ಒಂದು ಸ್ಕ್ವೇರ್ ಮೀಟ್ರಿಗೆ ಒಂದು ಮೀನು ಅಂತೇಳಿ, ಇದರಲ್ಲಿ 100 ಫಿಶ್ ಪರ್ ಸ್ಕ್ವೇರ್ ಮೀಟರ್ ಬಿಡ್ಬೋದು. 100ರಷ್ಟು ಜಾಸ್ತಿ ಮೀನು ಒಂದು ಯೂನಿಟ್ ಏರಿಯಾದಲ್ಲಿ. ಕೇಜ್ಗೆ ಅಂದಾಜು ಎಷ್ಟು ಧಾರಣೆ ಆಗ್ಬೋದು? ಕೇಜಿಗೆ ಸರ್ ಒಂದು 20x20 ಕೆಜಿಗೆ 50,000 ರೂಪಾಯಿ ಆಗುತ್ತೆ. ಅದರಲ್ಲಿ ನೀವು ಅಂದಾಜು 600 ಕೆಜಿ ಮೀನು ತೆಗಿಬಹುದು. 600 kgs ಆಫ್ ಫಿಶ್ ಯು ಕ್ಯಾನ್ ಟೇಕ್ ವರ್ಷಕ್ಕೆ 600 kg. ಒಂದು ಕೆಜಿಯಲ್ಲಿ 20x20 ಒಂದು ಕೆಜಿಯಲ್ಲಿ 600 kg ಮೀನು ತೆಗಿಬಹುದು. ಈಗ ನಮ್ಮ ಭಾಗದಲ್ಲಿ ಕೆರೆಗಳಿದೆಯಲ್ಲ, ಹೌದು ಸರ್, ಅದರಲ್ಲೂ ಮಾಡಬಹುದು, ಎಲ್ಲದರಲ್ಲೂ ಮಾಡಬಹುದು. ಇಟ್ಸ್ ಫೈನಲಿ ಎ ವಾಟರ್ ಬಾಡಿ. ಪ್ಲಸ್ ಈ ಅಡ್ವಾಂಟೇಜ್ ಆಫ್ ನಿಮ್ಮ ಮೈಸೂರು ಮತ್ತು ಈ ಕಡೆ ಹೇಳಿ ಅಂತ ಹೇಳಿದ್ರೆ, ಇದೊಂದು ವಿಂಟರ್ ಒಂದು ಗ್ಯಾಪ್ ಬಿಟ್ಟರೆ ನಿಮ್ಮ ಟೆಂಪ್ರೇಚರ್ ತುಂಬ ಚೆಂದ ಇದೆ. ಅಂದರೆ ಅಟ್ಲೀಸ್ಟ್ ವಾಟರ್ ಟೆಂಪ್ರೇಚರ್ 23 degrees ಮೇಲೇ ಇರ್ತದೆ. ಸೊ ಅದರಲ್ಲಿ ಮೀನು ಬೆಳೆಯೋದು ತುಂಬ ಫಾಸ್ಟ್. ನಮ್ಮಲ್ಲಿ ಇಟ್ ಡ್ರಾಪ್ಸ್ ಡೌನ್ ಟು 20 degrees ಆಲ್ಸೋ. ಅದರಲ್ಲಿ ಮೀನು ಬೆಳೆಯಲ್ಲ, ಮೀನು ತುಂಬ ಲೇಟಾಗಿ ಬೆಳೆಯೋದು, ತುಂಬ ಟೈಮ್ ತಗೋತದೆ. ಬಟ್ ನಾವು ನಮ್ಮ ಪ್ರಮೋಷನ್ ಆ್ಯಂಗಲ್ ಅಂತ ಏನಂತ ಹೇಳಿದ್ರೆ, ವೈನ್ ಥರ ಮೆಲ್ಲೆ ಬೆಳೆದಷ್ಟು ಟೇಸ್ಟ್ ಜಾಸ್ತಿ ಅಂತ. ಹೌದು, ವಿಚ್ ಇಸ್ ಟ್ರೂ. ನಮ್ಮಲ್ಲಿ ನಮ್ಮ ಒಂದು ತಿಲಾಪಿಯ ನಮ್ದು ಫಾರ್ಮಲ್ಲಿ ಮಾಡಿರುವಂಥ ತಿಲಾಪಿಯ ಫಾರ್ಮರ್ಸ್ ತಗೋತಾರೆ, ಈಗ ಕಸ್ಟಮರ್ಸ್ ತಗೋತಾರಲ್ಲ, ಅವರು ಅದಷ್ಟು ಟೇಸ್ಟು ಯಾವುದು ಮೀನು ಸಿಗಿಲ್ಲ ಅಂತ ಹೇಳ್ಕೊಂಡು ದೇವ್ ಕಮ್ ಬ್ಯಾಕ್ ಟು ಅಸ್. ಅದಕ್ಕೆ ನಮ್ಮ ಹತ್ರ ರಿಪೀಟ್ ಕಸ್ಟಮರ್ಸ್ ತುಂಬ ಜಾಸ್ತಿ. ಕ್ರಿಕೆಟ್ ಮೋ ಪೀಪಲ್ ವಾಪಸ್ ಬರ್ತಾರೆ ನಿಮ್ಮ ಮೀನು ಯಾವಾಗ ಹಿಡ್ತಿದ್ರಿ, ಫ್ರೆಶ್ ಇರ್ತದೆ, ಯಾವಾಗ ಹಿಡ್ತೀರಿ ಹೇಳಿ ನಾವು ತಗೋತೀವಿ ಅಂತ ಹೇಳ್ಕೊಂಡು ಆ ಥರ ಒಂದು ರಿಲೇಶನ್ಶಿಪ್ ಅಲ್ಲಿ ನಾವು ಈಗ ಮಾರ್ಕೆಟ್ ಬೆಳೆಸ್ತಾ ಇದ್ದೀವಿ. ಓಕೆ, ಈಗ ಮೀನಿನ ಆಹಾರದ ಬಗ್ಗೆ ಏನಾದರೂ ಒಂದಷ್ಟು ಪ್ರಯತ್ನ ಮಾಡಿದ್ದೀರ? ಇಲ್ಲ ಸರ್, ನಾವು ವಿ ಹ್ಯಾವ್ ನಾಟ್ ಪುಟ್ ಮಚ್ ಬಿಕಾಸ್ ಇಟ್ ಇಸ್ ಅ ಲಾರ್ಜ್ ಸ್ಕೇಲ್ ಆಗಿ ಮಾಡುವಂಥ ಒಂದು ಪ್ರಾಸೆಸ್ಸು. ನಾವು ಸಣ್ಣದಾಗಿ ನನಗೋಸ್ಕರ ನಾನು ಮಾಡ್ಕೋದು ಅಂತ ಹೇಳಿದ್ರೆ ಫೀಡ್ ಕಾಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಆ್ಯಂಡ್ ಫೀಡ್ ಕಾಸ್ಟ್ ಇದೆಯಲ್ಲ, ಅದು ಫಿಶ್ ಪ್ರೊಡಕ್ಷನ್ ಕಾಸ್ಟಲ್ಲಿ ಮೇಜರ್ ಕಾಸ್ಟ್ ಇಸ್ ಫೀಡ್ ಕಾಸ್ಟ್. ಅದನ್ನು ಎಷ್ಟು ಕಮ್ಮಿಗೆ ಅಥವಾ ಕ್ವಾಲಿಟಿ ಫೀಡು ಎಷ್ಟು ಕಮ್ಮಿಗೆ ಎಲ್ಲೆಲ್ಲ ಸೋರ್ಸ್ ಮಾಡ್ಕೋಬೋದು ಅಂತ ನೋಡ್ಕೊಂಡು ನಾವು ಸೋರ್ಸ್ ಮಾಡ್ತಾ ಇದ್ದೀವಿ. ಬಿಕಾಸ್ ಅಲ್ಲಿ ಹೊರಗಡೆಯಿಂದನೇ ತಂದ್ಬಿಡೋದು. ಕಂಪನಿಗಳಿದ್ದಾವೆ, ಗ್ರೋವೆಲ್ ಅಂತಿದೆ, ಗೋಡ್ರೇಜ್ ಇದೆ, ಅವಂತಿ ಅಂತಿದೆ, ದೇ ಆರ್ ಆಲ್ ಮಲ್ಟಿ ಮಿಲಿಯನ್ ಡಾಲರ್ ಕಂಪನೀಸ್. ಅಂದರೆ ಅವ್ರದ್ದು ಸೆಟಪ್ ಅಷ್ಟು ದೊಡ್ಡದು ಅಂತ ಹೇಳಿದ್ರೆ ಅವರಿಗೆ ರಾ ಮೆಟೀರಿಯಲ್ ಎಲ್ಲ ಕಾಸ್ಟು ಚೀಪಾಗಿ ಸಿಕ್ಕೋದಕ್ಕೆ ದೇ ಕ್ಯಾನ್ ಸೆಲ್ ಫಿಶ್ ಫೀಡ್ ಅಟ್ ಅ ವೆರಿ ಕಾಂಪಿಟೇಟಿವ್ ಪ್ರೈಸ್. ಅವರಿಗೆ ಕಾಂಪೀಟ್ ಮಾಡೋಕ್ಕೆ ನಮಗೆ ಆಗೋದೇ ಇಲ್ಲ, ಬಟ್ ಇಟ್ ಈಸ್ ಈಸಿ ಟು ಗೆಟ್ ಫ್ರಮ್ ದೆಮ್. ಶ್ಯಾಮ್ ಅವರ, ಈಗ ಸಾಮಾನ್ಯವಾಗಿ ನೀವು ಇಂಟೆನ್ಸಿವ್ ಆಗಿ ಮೀನು ಬೆಳೆಯೋದ್ರಿಂದ ಮೀನಿಗೆ ಒಂದಷ್ಟು ಕಾಯಿಲೆಗಳು ಕೂಡ ಬರಬಹುದು ಅಂತ ಅನ್ಸುತ್ತೆ, ಅದನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀರಿ? ಅದೇ ಒಂದು ಆರ್ನಮೆಂಟಲ್ ಫಿಶಿಗೆ ದರ್ ಆರ್ ಕಪಲ್ ಆಫ್ ಥಿಂಗ್ಸ್ ಸ್ವಲ್ಪ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ವಿ. ತಿಲಾಪಿಯಾ ಅಡ್ವಾಂಟೇಜ್, ತಿಲಾಪಿಯಾ ಇಸ್ ಅ ವೆರಿ ಹಾರ್ಡಿ ಫಿಶ್, ಅದಕ್ಕೆ ಏರೇಷನ್ ಕೊಡ್ತಾ ಇದ್ದೀವಿ, ಬಟ್ ಸ್ವಲ್ಪ ಟೈಮ್ ಎಲ್ಲ ಇಲ್ಲ ಅಂತ ಹೇಳಿದ್ರೆ ಅದು ಬದುಕ್ತದೆ, ಅದು ಅಷ್ಟು ಬೇಗ ಸಾಯಲ್ಲ ಕಂಪೇರ್ಡ್ ಟು ಅದರ್ ಫಿಶ್. ಅದಷ್ಟು ಡೆಲಿಕೇಟ್ ಅಲ್ಲ, ದಟ್ ಈಸ್ ವೈ ತಿಲಾಪಿಯಾ ಅಂತ ಚೂಸ್ ಮಾಡಿದ್ವಿ ನಾವು. ಸ್ವಲ್ಪ ಈಸಿ ಟು ಗ್ರೋ ಅಂತೇಳಿ, ಸ್ವಲ್ಪ ಫಾರ್ಗಿವಿಂಗ್ ಫಿಶ್ ಅದು. ಬಟ್ ಈ ಆರ್ನಮೆಂಟಲ್ ಫಿಶ್ ಸ್ವಲ್ಪ ಡೆಲಿಕೇಟೆ, ಅವಕ್ಕೆ ವಾಟರ್ ಸೋರ್ಸ್ ನಾವು ಏನು ತಗೋತೀವೋ ನಾವು ಅದ್ರ ಬಗ್ಗೆ ತುಂಬ ಸೂಕ್ಷ್ಮ ತಗೋತೀವಿ, ಫಿಲ್ಟರ್ಸ್ ಇಟ್ಟಿದ್ದೀವಿ. ಸೊ ಏನು ಏನು ಬ್ಯಾಡದಿದ್ದ ಐಟಮು ನಮ್ಮ ಫಾರ್ಮಿಗೆ ಬರಬಾರ್ದು ಅಂತೇಳಿ, ನಮ್ಮ ನೀರಿಗೆ ಬರಬಾರ್ದು ಅಂತ ಫಿಲ್ಟರ್ ಇಟ್ಟಿದ್ದೀವಿ, ಫಿಲ್ಟರ್ ಮಾಡಿ ತಗೊಳ್ಳೋದು ನಾವು. ಯಾಕೆ ಅದರಲ್ಲಿ ಮೀನಿಗೆ ಬರುವಂತಹ ಎರಡು ಮೂರು ಪ್ಯಾರಾಸೈಟಿಕ್ ಅಂಶ ಇದ್ದಾವೆ, ಅವು ಬಂದರೆ ಒಂದ್ಸಲ ಅವು ಎಲ್ಲ ಮೀನಿಗೂ ಸ್ಪ್ರೆಡ್ ಆಗಿಬಿಟ್ಟು ಆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತವೆ. ಸೊ ವಿ ಮೇಕ್ ಶೋರ್ ದಟ್ ಸೋರ್ಸ್ ವಾಟರ್ ಇಸ್ ನೈಸ್ ಕ್ಲೀನ್ ಆಗಿರಬೇಕು ಅಂತೇಳಿ. ಮತ್ತು ನಮ್ಮ ಫಾರ್ಮಲ್ ಸಹ ನಾವು ಪ್ರತಿ ಸೈಕಲ್ ಮಾಡಿದಾಗ ಕ್ವಾರಂಟೈನ್ ಅಂತ ಮಾಡ್ತೀವಿ, ಫಾರ್ಮ್ ಕ್ಲೀನ್ ಇಟ್ಕೋತೀವಿ, ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡ್ತೀವಿ. ಒಂದು ಟ್ಯಾಂಕ್ ಹಿಡಿದಾದ್ಮೇಲೆ ಅದನ್ನು ಬ್ಲೀಚಿಂಗ್ ಪೌಡರ್ ಹಾಕಿ ಕ್ಲೀನ್ ಮಾಡಿ ಮತ್ತೆ ಪುನಃ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡ್ತೀವಿ, ಮತ್ತೆ ವಾಟರ್ನ ಫಿಲ್ಟರ್ ಮಾಡ್ತೀವಲ್ಲ, ರೀಸೈಕ್ಲೇಟ್ ಮಾಡೋಕ್ಕೆ ಫಿಲ್ಟರ್ ಮಾಡ್ತೀವಿ. ಸೊ ಇವೆಲ್ಲ ನಾವು ವಿ ಟೇಕ್ ಕೇರ್ ವಾಟರ್ ಕ್ವಾಲಿಟಿನ ಹೇಗೆ ಮ್ಯಾನೇಜ್ ಮಾಡೋದು, ಬೆಸ್ಟ್ ಬರಬಾರ್ದು ಅಂತ ನೋಡ್ಕೊಳ್ಳೋದು ಅಂತೇಳಿ. ಮತ್ತೆ ಟೆಂಪ್ರೇಚರಿಗೆ ಹೇಳುವಾಗೆ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಬರ್ತವೆ, ಅದಕ್ಕೆ ಈ ವೆಟ್ನರಿ ಮೆಡಿಸಿನ್ಸ್ಗಳಿದ್ದಾವೆ, ವಿ ಯೂಸ್ ದಟ್. ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂತ ಇರ್ತದೆ, ಸೊ ಅದನ್ನು ಹಾಕ್ಬಿಟ್ಟು ವಿ ಟ್ರೀಟ್ ದ ಫಿಶ್, ಐಸೋಲೇಟ್ ಮಾಡ್ತೇವೆ. ನೀವು ಫಿಶರೀಸ್ ಗ್ರ್ಯಾಜುಯೇಟ್ ಆಗಿ ಅದರಲ್ಲೇ ಬಹಳಷ್ಟು ವಿದ್ಯಾಭ್ಯಾಸ ಮಾಡಿರೋದ್ರಿಂದ ನಿಮ್ಗೆ ಇದನ್ನೆಲ್ಲ ಮಾಡೋಕ್ಕೆ ಸುಲಭ ಆಯಿತು ಅಂತ ಅನ್ಸುತ್ತಾ, ಅಥವಾ ಒಬ್ಬ ಸಾಮಾನ್ಯ ರೈತನು ಮಾಡ್ಬೋದಾ ಇದನ್ನೆಲ್ಲ? ಇಲ್ಲ, ಸಾಮಾನ್ಯ ರೈತ ಮಾಡ್ಬೋದು, ಬಟ್ ಒಬ್ರು ಯಾರಾದರೂ ಒಂದು ಯು ನೀಡ್ ಒನ್ ಸಂಬಡಿ ಟು ಅಡ್ವೈಸ್, ಎಕ್ಸ್ಪರ್ಟ್ ಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಮೀನುಗಾರಿಕೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ತೋಟಗಾರಿಕೆ ಸ್ವಲ್ಪ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನನಗೆ ತೋಟಗಾರಿಕೆ ಬಗ್ಗೆ ಸ್ವಲ್ಪ ಗೊತ್ತಿದೆ, ಬಟ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಪ್ಲಾಂಟೇಷನ್ ಅಲ್ಲ. ಈ ಹೈಡ್ರೋಪೋನಿಕ್ಸ್ ಅಂತ ಹೇಳಿ ನಾವು ಮಾಡುವಾಗ ನನಗೆ ಜಾಸ್ತಿ ಐಡಿಯಾ ಇಲ್ಲ. ಸೊ ವಿ ಗಾಟ್ ಅಡ್ವೈಸ್, ರೋಷನ್ ಮುತ್ತಪ್ಪ ಅಂತ ಒಬ್ಬರಿದ್ದಾರೆ, ಹೀ ಈಸ್ ಅ ಹಾರ್ಟಿಕಲ್ಚರ್ ಗೈ. ಸೊ ಹೀ ಈಸ್ ಅಡ್ವೈಸಿಂಗ್ ಅಸ್ ಯಾವ ಥರ ಮಾಡಬೇಕು, ಯಾವ ಫರ್ಟಿಲೈಸರ್ ಹಾಕಬೇಕು, ಎಷ್ಟು ಬರ್ತಾ ಇದೆ, ಎಷ್ಟು ಟೈಮಿಗೆ ಎಷ್ಟು ಬೆಳಿಬೇಕು, ಬೆಳೆದಿರೋ ಇದರಲ್ಲಿ ಏನಾದರೂ ಪ್ರಾಬ್ಲಮ್ ಕಂಡ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅಂದರೆ ಗಿಳಕ್ಕೂ ತುಂಬ. ನೀವು ಫಿಶರೀಸ್ ಗ್ರ್ಯಾಜುಯೇಟ್ ಆಗಿ ಅದರಲ್ಲೇ ಬಹಳಷ್ಟು ವಿದ್ಯಾಭ್ಯಾಸ ಮಾಡಿರೋದ್ರಿಂದ ನಿಮ್ಗೆ ಇದನ್ನೆಲ್ಲ ಮಾಡೋಕ್ಕೆ ಸುಲಭ ಆಯಿತು ಅಂತ ಅನ್ಸುತ್ತಾ, ಅಥವಾ ಒಬ್ಬ ಸಾಮಾನ್ಯ ರೈತನು ಮಾಡ್ಬೋದಾ ಇದನ್ನೆಲ್ಲ? ಇಲ್ಲ, ಸಾಮಾನ್ಯ ರೈತ ಮಾಡ್ಬೋದು, ಬಟ್ ಒಬ್ರು ಯಾರಾದರೂ ಒಂದು ಯು ನೀಡ್ ಒನ್ ಸಂಬಡಿ ಟು ಅಡ್ವೈಸ್, ಎಕ್ಸ್ಪರ್ಟ್ ಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಮೀನುಗಾರಿಕೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ತೋಟಗಾರಿಕೆ ಸ್ವಲ್ಪ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನನಗೆ ತೋಟಗಾರಿಕೆ ಬಗ್ಗೆ ಸ್ವಲ್ಪ ಗೊತ್ತಿದೆ, ಬಟ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಪ್ಲಾಂಟೇಷನ್ ಅಲ್ಲ. ಈ ಹೈಡ್ರೋಪೋನಿಕ್ಸ್ ಅಂತ ಹೇಳಿ ನಾವು ಮಾಡುವಾಗ ನನಗೆ ಜಾಸ್ತಿ ಐಡಿಯಾ ಇಲ್ಲ. ಸೊ ವಿ ಗಾಟ್ ಅಡ್ವೈಸ್, ರೋಷನ್ ಮದುವೆ. ನೀವು ಫಿಶರೀಸ್ ಗ್ರ್ಯಾಜುಯೇಟ್ ಆಗಿ ಅದರಲ್ಲೇ ಬಹಳಷ್ಟು ವಿದ್ಯಾಭ್ಯಾಸ ಮಾಡಿರೋದ್ರಿಂದ ನಿಮ್ಗೆ ಇದನ್ನೆಲ್ಲ ಮಾಡೋಕ್ಕೆ ಸುಲಭ ಆಯಿತು ಅಂತ ಅನ್ಸುತ್ತಾ, ಅಥವಾ ಒಬ್ಬ ಸಾಮಾನ್ಯ ರೈತನು ಮಾಡ್ಬೋದಾ ಇದನ್ನೆಲ್ಲ? ಇಲ್ಲ, ಸಾಮಾನ್ಯ ರೈತ ಮಾಡ್ಬೋದು, ಬಟ್ ಒಬ್ರು ಯಾರಾದರೂ ಒಂದು ಯು ನೀಡ್ ಒನ್ ಸಂಬಡಿ ಟು ಅಡ್ವೈಸ್, ಎಕ್ಸ್ಪರ್ಟ್ ಬೇಕು. ಎಕ್ಸಾಂಪಲ್ ಹೇಳ್ತೀನಿ, ನನಗೆ ಮೀನುಗಾರಿಕೆ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ತೋಟಗಾರಿಕೆ ಸ್ವಲ್ಪ ಹುಟ್ಟಿ ಅಲ್ಲೇ ಬೆಳೆದಿರೋದ್ರಿಂದ ನನಗೆ ತೋಟಗಾರಿಕೆ ಬಗ್ಗೆ ಸ್ವಲ್ಪ ಗೊತ್ತಿದೆ, ಬಟ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಪ್ಲಾಂಟೇಷನ್ ಅಲ್ಲ. ಈ ಹೈಡ್ರೋಪೋನಿಕ್ಸ್ ಅಂತ ಹೇಳಿ ನಾವು ಮಾಡುವಾಗ ನನಗೆ ಜಾಸ್ತಿ ಐಡಿಯಾ ಇಲ್ಲ. ಸೊ ವಿ ಗಾಟ್ ಅಡ್ವೈಸ್. ನೀವು ಫಿಶರೀಸ್ ಗ್ರ್ಯಾಜುಯೇಟ್ ಆಗಿ ಅದರಲ್ಲೇ ಬಹಳಷ್ಟು